ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಆಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-288. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೇಳಿ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ರತ್ನಕ್ಕ, ರತ್ನಕ್ಕ, ಎಲ್ಲಿಗೆ ಓಡುದು? ವಾ, ಇದ್ಯಾರು ಸುರೇಶಣ್ಣ, ಇದೆಂತ ಮಾಡುದಿಲ್ಲಿ ಅಂಗಡಿಯಲ್ಲಿ ನಿಂತುಕೊಂಡು? ಇದು ನನ್ನದು ಅಂಗಡಿ ಅಲ್ಲ, ಇದು ಮತ್ತೆ ನನ್ನ ಒಬ್ಬ ಕಸಿನ್ ಅಂತ ಹೇಳ್ತಾರಲ್ಲ, ಅವರ ಅಂಗಡಿ. ಈಗ ಎಂತ ಅಂತ ಹೇಳಿದ್ರೆ, ಅವ ಎಲ್ಲೋ ಇಲ್ಲಿ ಹೋಗಿ ಬರ್ತೇನೆ ಅಂತ ಹೇಳಿದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ನಿಲ್ಲು ಅಂತ ಹೇಳಿ ಹೋದ್ದು. ಇದೀಗ ನಮ್ಮ ಶಾಮಣ್ಣ ಕೂಡ ಇದ್ದಾರೆ, ಮತ್ತೆ ನಾನು ಅಂಗಡಿಯಲ್ಲಿ ಇದ್ದೇನೆ. ಯಾಕೆ ಹೇಳು, ಇಷ್ಟೊತ್ತಿಗೆ ಈ ಗುಡುಗು ಸಿಡ್ಲು ಎಲ್ಲ ಬರ್ತದಲ್ಲ, ಇದು ಬಂದ್ರೆ ಸ್ವಲ್ಪ ಅಪಾಯ ಅಂತ. ನಡ್ಕೊಂಡು ಹೋಗ್ತಾ ಇದ್ರೆ ಏನಾದ್ರು ಸಿಡ್ಲು ಏನಾದ್ರೂ ಬಂದ್ರೆ ಅಪಾಯ ಜಾಸ್ತಿ ಅಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಮರದಡಿಯಲ್ಲಿ ನಿಲ್ತಾರೆ. ಮರದಡಿ ನಿಲ್ಲುವುದು ಅಷ್ಟೊಂದು ಸುರಕ್ಷಿತ ಅಲ್ಲ, ಅದರ ಬದಲಿಗೆ ಅಂಗಡಿಯೋ ಅಥವಾ ಇಂಥದ್ದು ಮನೆಯೋ ಯಾವ್ದಾದ್ರು ಕಟ್ಟಡದ ಅಡಿಯಲ್ಲಿ ನಿಂತ್ಕೊಳ್ಳೋದು ಒಳ್ಳೇದು ಅಂತ. ಹೌದು, ಅದು ಮರದಡಿಯಲ್ಲಿ ನಿಂತ್ರೆ ಇದಕ್ಕಿಂತ ಅಪಾಯ ಅಂತ ಯಾರು ಹೇಳಿದ್ರೆ? ಹೌದಂತೆ, ನಾನು ಕೂಡ ಕೇಳಿದ್ದೇನೆ ಎಷ್ಟೋ ಜನ ಮರದಡಿಯಲ್ಲಿ ಮಳೆಗೆ ನಿಂತವರು ಸಿಡಿಲು ಬಡಿದು ಸಾವು ಅಂತ ಕೇಳಿದ್ದೇನೆ. ಇನ್ನೊಂದು, ಈಗ ಹಳೆ ಕಾಲದವರದೆಲ್ಲ ಒಂದು ಸಂಪ್ರದಾಯ ಇತ್ತು ಶ್ರವಣ, ಈಗ ಮಳೆ ಬರುವಾಗಲ್ಲ ನಮ್ಮ ಅಜ್ಜಿಯ ಕಾಲದಲ್ಲೆಲ್ಲ ಅಂಗಳಕ್ಕೆ ಕಬ್ಬಿಣ ಬಿಸಾಡುದು. ಅದು ಯಾಕೆ ಅಂತ ಅವಾಗ ಗೊತ್ತಿರ್ಲಿಲ್ಲ, ಈಗ ಗೊತ್ತುಂಟ. ಅಲ್ಲ, ಈಗ ಅದೇನೋ ಅಲ್ಲಿಗೆ ಬೀಳ್ತದೆ ಸಿಡಿಲು, ಮನೆಗೆ ಬೀಳುದಿಲ್ಲ ಅಂತ ಇರ್ಬೋದಂತೆ. ಈಗ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮಾಡುವಾಗ ಬಹುಮಹಡಿ ಕಟ್ಟಡ ಅಂತ ಹೇಳ್ತೀವಲ್ಲ, ಅಂತದಕ್ಕೆ ಒಂದು ವೈರ್ ತಗೊಂಡು ಬಂದು ಮಣ್ಣಿನ ಒಳಗಡೆ ಅದನ್ನ ಸೇರಿಸುವಂತ ಒಂದು ಪದ್ಧತಿ ಇದೆ. ಅದು ಒಂದು ರೀತಿಯಲ್ಲಿ ಮಿಂಚು ನಿರೋಧಕ ಅಂತ. ಅದೇ ಒಂದು ತತ್ವ ಇಲ್ಲಿಯೂ ಕೂಡ ಇರ್ಬೋದು. ನಮಗೆ ಹಿಂದಿದ್ದ ಎಂತ ವಿಷಯ ಅಂತ ಗೊತ್ತಾಗುದಿಲ್ಲ. ಈಗ ಏನಂತ ಹೇಳಿದ್ರೆ, ಅದೇ ನಾನು ಈಗ ನಮ್ಮ ಕಜಿನ್ ಅಂತ ಹೇಳಿದ್ನಲ್ಲ, ಅವ ಅಲ್ಲಿ ಆಸ್ಪತ್ರೆಗೆ ಅರ್ಜೆಂಟ್ ಆಗಿ ಒಂದು ರಕ್ತ ಬೇಕಾಗಿತ್ತಂತೆ, ಅದನ್ನು ಕೊಡ್ಲಿಕ್ಕೆ ಅಂತ ಹೋದವ. ಏನಂತ ಹೇಳಿದ್ರೆ, ಅವನದೊಂದು ಸಾಮಾನ್ಯ ಅಲ್ಲದ ರಕ್ತ ಅಂತೆ ಅದು. ಅಂದ್ರೆ ಎಲ್ಲರ ಹತ್ರ ಇಲ್ವ ಎಂತ ಕಥೆಯ ನನಗೆ ಗೊತ್ತಿಲ್ಲ, ಅದ್ರಲ್ಲಿ ಎಂತದ ಗ್ರೂಪ್ ಉಂಟಂತಲ್ಲ. ಹೌದು, ಎ ಬಿ ಓ ಎಲ್ಲ ತುಂಬಾ ಉಂಟಂತೆ. ಅದ್ ಯಾವ್ದು, ಅವಂದು ಎ ಪ್ಲಸ್ ಎ ಮೈನಸ್ ಅಂತದ ಒಂದಪ್ಪ, ಅದು ಇಲ್ಲಂತ ಇಲ್ಲ. ಅದಕ್ಕೆ ಅವನನ್ನು ಕರ್ಕೊಂಡು ಹೋಗಿದ್ದು. ಅಪರೂಪದ ತಳಿ ಅದು, ಅಪರೂಪದ ತಳಿ ಆಗಿದೆ ಇದೀಗ. ಹಾಗೆ ಏನಂತ ಹೇಳಿದ್ರೆ, ಈ ರಕ್ತದಾನ ಅಂತ ಉಂಟಲ್ಲ, ಅದು ಜನರಿಗೆ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಇಂಥ ಸಂದರ್ಭ ಬಂದಾಗ ಗೊತ್ತಾಗುತ್ತೆ. ಇನ್ನು ರಕ್ತದಾನದ ಬಗ್ಗೆ ಯೋಚನೆ ಮಾಡುವಾಗ ರತ್ನಕ್ಕೆ ಏನು ಯೋಚನೆ ಮಾಡುದು ಗೊತ್ತಾ, ಪ್ರತಿ ದಿವಸ ಕೂಡ ರಕ್ತದಾನ ಮಾಡ್ತಾ ಇದ್ದೀನಲ್ಲ ಅಂತ. ಅದು ದಾನ ಮಾಡುವುದಲ್ಲ, ದಾನ ಅಂದ್ರೆ ನಾವು ಸ್ವಂತ ಇಚ್ಛೆಯಿಂದ ಕೊಡುದು. ಇದು ಎಳ್ದು ಹೀರುದು, ರಕ್ತ ಹೀರುದು ಅಲ್ಲ. ದಾನಕ್ಕೆ ಯಾವಾಗ್ಲೂ ಮನಸ್ಸು ಮುಖ್ಯ, ಆದ್ರಿಂದ ನಾವು ನಮ್ಮ ಮನಸ್ಸಿನಿಂದ ಕೊಟ್ರೆ ಮಾತ್ರ ದಾನ. ಇದು ಸೊಳ್ಳೆ ನಿಮ್ಮನ್ನು ಪೀಡಿಸಿ ಪೀಡಿಸಿ ತಗೊಳ್ಳುದು. ಮತ್ತೆ ಸುರೇಶಣ್ಣ, ಈಗ ಏನೇ ಗಲಾಟೆ ನಾವು ಮಾಡಿಕೊಳ್ಳಬಹುದು ಈಗ ಸಮಾಜದಲ್ಲಿ, ಆದ್ರೆ ಯಾವಾಗ ಯಾರಿಗೆ ಒಂದು ರಕ್ತ ಬೇಕು ಅಂತ ಆಗ್ತದೆ, ಅವಾಗ ಅಲ್ಲಿ ನಾವು ಯಾವುದನ್ನು ನೋಡುದಿಲ್ಲ, ಯಾರ ರಕ್ತ ಯಾರಿಗೂ ಸಿಗಬಹುದು ಅಲ್ವಾ ಶ್ಯಾಮಣ್ಣ? ಹೌದು, ಜೊತೆಗೆ ಈ ರಕ್ತ ಎನ್ನುವಂತಹದ್ದು ಕೃತಕವಾಗಿ ತಯಾರು ಮಾಡುವುದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಒಬ್ಬರ ರಕ್ತ ಇನ್ನೊಬ್ಬರ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡ್ಲೇಬೇಕು ಅಂತ ಹೇಳಿ. ಜೊತೆಗೆ ಪ್ರತಿ ವ್ಯಕ್ತಿಯಲ್ಲಿಯೂ ಕೂಡ ಒಂದ್ಸಾರಿ ರಕ್ತವನ್ನ ತೆಗೆದ್ರೆ, ತೆಗೆಯುವುದಂದ್ರೆ ಇಡೀ ರಕ್ತವನ್ನು ತೆಗೆಯುವುದಿಲ್ಲ, 1.5 liter ಇದೆ ಅಂತ 1.5 liter ತೆಗೆಯುವುದಿಲ್ಲ, 350 ml ನಷ್ಟು ಮಾತ್ರ ತೆಗೆಯುವುದು ಒಂದು ಬಾಟ್ಲ್ ಅಂದ್ರೆ. ಈ ರಕ್ತದ ಮತ್ತೆ ಪುನಃ ಉತ್ಪತ್ತಿ ಆಗ್ಲಿಕ್ಕೆ 15-20 ದಿವಸ ಸಾಕು ಅಂತ. ಅಂತ ಹೇಳಿದ್ರೆ 15-20 ದಿವಸದಲ್ಲಿ ಮತ್ತೆ ಬರು ಭರ್ತಿ ಆಗ್ತದೆ. ಹಾಗಿದ್ರೆ ಇದು ಸೇರಿ ಸೇರಿ ಜಾಸ್ತಿ ಯಾಕೆ ಆಗುದಿಲ್ಲ? ಜಾಸ್ತಿ ಆಗುದಿಲ್ಲ, ತೆಗೆದ್ರೆ ಮಾತ್ರ ಜಾಸ್ತಿ ಆಗೋದು. ಓ ಹಾಗೆ, ಒಳ್ಳೆ ಪ್ರಶ್ನೆ ಸುರೇಶ್ ಅಣ್ಣಂದಲ್ಲ. ರಕ್ತ ಅಂದ್ರೆ ಕಣ್ಣಿಗೆ ಕಾಣುವಾಗ ಅದು ಕೆಂಪು ಅಂತ ಇದ್ರೂ ಕೂಡ ಅದರ ಒಳಗಡೆ ಬೇರೆ ಬೇರೆ ಕಣಗಳಿರ್ತವೆ, ಅದರ ಕೆಲವು ಅಂಶ ಸಾಯ್ತಾ ಹೋಗ್ತದೆ, ಹೊಸತು ಉತ್ಪತ್ತಿ ಆಗ್ತಾ ಹೋಗ್ತದೆ ಅಂತ. ಇನ್ನೊಂದು ಕೇಳಿದೆ ನಾನು, ರಕ್ತ ಕೊಟ್ರೆ ಒಳ್ಳೇದಂತೆ, ದೇಹಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಅದು ಯಾಕೆ ಗೊತ್ತಿಲ್ಲ ನನಗೆ. ಅಂದ್ರೆ ಇದು ಈಗ ಜಾಸ್ತಿ ಆದ್ದು, ನಾನು ಹೇಳಿದ್ದೆ ಇರ್ಬೇಕು. ಅಲ್ಲ ವಿಷಯ ಮತ್ತೊಂದು, ಈ ಕೆಲವು ಕಾಯಿಲೆ ಉಂಟಲ್ಲ, ಅದು ಎಂಥದೋ ಕಾಯಿಲೆ, ಈಗ ಡೆಂಗ್ಯೂ ಮತ್ತೆ ಎಂಥದೋ ಎಲ್ಲ ಉಂಟಲ್ಲ, ಈ ಸೊಳ್ಳೆಯಿಂದ, ಈಗ ಕಚ್ಚಿದ್ದು ಸೊಳ್ಳೆ ಅಂತ ಹೇಳಿ ಅದರಿಂದ ಬರುವ ಕಾಯಿಲೆ, ಅದು ಯಾವ್ದೊಂದು ಕಾಯಿಲೆಗೆ ಎಂತ ಪ್ಲೇಟ್ ಎಂಥದೋ ಕಮ್ಮಿ, ಅದು ಕಮ್ಮಿ ಆಗ್ತದಂತೆ. ಆಗ ರಕ್ತ ಚಿಕ್ಕನ್ ಗುನ್ಯಾಕೆ ಆಗ ಅದನ್ನೇ ಕೊಡ್ಬೇಕಾಗ್ತದೆ, ಅದು ಇನ್ನೂ ಕೂಡ ಇದಂತ ರಕ್ತದಿಂದ ತೆಗೆಯದ್ದು, ರಕ್ತದಿಂದ ಈ ಪ್ಲಾಟ್ಲೆಟ್ ಅನ್ನ ಪ್ರತ್ಯೇಕ ಮಾಡಿ ಕೊಡುವಂತ ವ್ಯವಸ್ಥೆ. ಆ ಕಾಯಿಲೆಗೆ ಬೇರೆ ಔಷಧಿ ಎಲ್ಲ ಇಲ್ಲ ಅಂತೆಲ್ಲ ಹೇಳ್ತಾರಪ್ಪ. ಅದರ ಜೊತೆಗೆ ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಏನೋ ಕೈಯೋ ಕಾಲೋ ಏನೋ ಒಂದು ದೊಡ್ಡ ಊನ ಆಗಿದೆ, ಅಲ್ಲಿ ರಕ್ತ ಸೋರಿ ಹೋಗಿದೆ, ಅಂತ ಸಂದರ್ಭದಲ್ಲಿಯೂ ಕೂಡ ಈ ರಕ್ತದ ಒಂದು ಅಗತ್ಯ ಬರ್ತದೆ. ಜೊತೆಗೆ ಮಗು ಹುಟ್ಟುವಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ರಕ್ತ ಬ್ಲೀಡಿಂಗ್ ಆಗುದು ಅಂತ ಹೇಳ್ತೀವಿ, ಎಕ್ಸೆಸ್ ಜಾಸ್ತಿಯಾಗಿ ಬ್ಲೀಡಿಂಗ್ ಆಗುವಂತಹದ್ದು, ಅಂತಹ ಸಂದರ್ಭದಲ್ಲಿ ಕೂಡ ರಕ್ತದ ಒಂದು ಪೂರೈಕೆ ಬೇಕಾಗ್ತದೆ. ಮತ್ತೆ ಆಪರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವಾಗಲೂ ಕೂಡ ರಕ್ತದ ಬೇಕಾಗ್ತದೆ. ಅದೇ ಈ ರಕ್ತ ಹೇಳುವಂತದ್ದು ಬಹಳ ಒಂದು ವಿಶೇಷವಾದಂತದ್ದು, ನೀ ಹಾಗೆ ಹೇಳಿದ್ದಲ್ಲ ಅದನ್ನ ಕೃತಕವಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ, ಆದ್ರೆ ಸ್ವಯಂ ಪ್ರೇರಣೆಯಿಂದ ರಕ್ತವನ್ನು ಕೊಡಬೇಕು ಅಂತ. ಇಂಥದ್ದಕ್ಕೆ ಈಗ ಏನೋ ನಾಡ್ದು 14ಕ್ಕೆ ರಕ್ತದಾನದ ಒಂದು ದಿವಸ ಅಂತ ಎಂತದೋ ಮಾಡ್ತಾರಂತೆ. ಆ ದಿವಸ ಇದರ ಬಗ್ಗೆ ಮಹತ್ವವನ್ನೆಲ್ಲ ಜನರಿಗೆ ತಿಳಿಸೋದು ಉಂಟು ಅಂತ ಹೇಳಿ ಅವನೇ ಹೇಳಿದ್ನಪ್ಪ. 14 ಸ್ವಲ್ಪ ದೂರ ಇದೆ, ಅದಕ್ಕಿಂತ ಇವತ್ತು ಒಂದು ಮಹತ್ವ ಉಂಟಲ್ಲ. ಎಂತ ಮಹತ್ವ? ಇವತ್ತು ಎಷ್ಟು ತಾರೀಕು ಹೇಳು? ಇವತ್ತು ಒಂದು ಎಂತ ಇರ್ಬೋದು, ನಾವು ಕುಡಿತೀವಲ್ಲ ಬೆಳಿಗ್ಗೆ ಬಿಳಿ ಬಿಳಿ ಹಾಲು, ವಿಶ್ವ ಹಾಲಿನ ದಿನ, ಕ್ಷೀರ ದಿನ ಅಂತ ಇವತ್ತು ಆಚರಣೆ ಮಾಡ್ತಾರೆ. ಅಂದ್ರೆ 1992 ನಂತರ ಈ ಹಾಲಿನ ಒಂದು ಮಹತ್ವವನ್ನ ತಿಳಿಸ್ಲಿಕ್ಕೆ ಅಂತಲೇ ಇದೊಂದು ದಿನ ಅಂತ ಮಾಡಿದ್ರು. ಜೊತೆಗೆ ನಾವು ನೋಡ್ತಿರ್ತೀವಲ್ಲ ಈ ಕರಾವಳಿ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು 2-3 ವರ್ಷದಿಂದ ಸುಮಾರು ದಿವಸಕ್ಕೆ 4.5 ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇದೆ. ಹೀಗೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಆಗ್ತಾ ಇದೆ. ನಾವು ಗುಜರಾತಿನ ಒಂದು ಆನಂದ್ ಅಥವಾ ಅಮೂಲ್ ಅಂತ ಕೇಳಿದ್ದೀವಲ್ಲ, ಹೌದೌದು, ಅಲ್ಲಿಂದ ಪ್ರಾರಂಭ ಆಗಿರುವಂತಹದ್ದು. ಹಾಗಾಗಿ ದೇಶದಲ್ಲಿ ಹಾಲಿನ ಉತ್ಪಾದನೆ ಬಹಳಷ್ಟು ಮುಂದೆ ಹೋಗಿದೆ. ಈ ಹಾಲನ್ನು ಏನು ಮಾಡುವುದು? ಹಾಲನ್ನು ಹಾಗೆ ಇಟ್ಟರೆ 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ಹೋದ್ರೆ ಹಾಲು ಹಾಳಾಗ್ತದೆ. ಹೌದೌದು, ಹಾಗಾಗಿ ಅದನ್ನ ಸಂಸ್ಕರಣೆ ಮಾಡಿ ಬೇರೆ ಉತ್ಪನ್ನವನ್ನಾಗಿ ಮಾಡಿ ಬಳಕೆ ಮಾಡಬೇಕು ಅಂತ. ಈಗ ಶಾಲಾ ಕಾಲೇಜಿನಲ್ಲಿ ಈ ಪೌಷ್ಟಿಕ ಆಹಾರ ಅಂತ ಕೊಡ್ತೀವಲ್ಲ, ಬಿಸಿ ಊಟ ಯೋಜನೆ, ಅಲ್ಲಿಯೂ ಕೂಡ ಬಿಸಿ ಬಿಸಿ ಹಾಲನ್ನ ಕೊಡುವಂತ ಒಂದು ವ್ಯವಸ್ಥೆ ಉಂಟು ನೋಡು. ಅದು ಹೌದು. ಈಗ ಇದರಲ್ಲಿ ಸಂಸ್ಕರಣೆ ಅಂತ ಹೇಳುವಾಗ ನಂಗೆ ಎಂತದೊಂದು ಗೊತ್ತಾಗ್ಲಿಲ್ಲ. ಮೊನ್ನೆ ಯಾರು ಹೇಳಿದ್ರಪ್ಪ, ಈ ಬೇರೆ ಬೇರೆ ಕಲರ್ ಇದ್ದು ಹಾಲು ಸಿಗ್ತದಲ್ಲ, ಕಲರ್ ಅಂದ್ರೆ ಅದರ ತೊಟ್ಟೆಯಲ್ಲಿ ಅದರಲ್ಲಿ ಬೇರೆ ಬೇರೆ ತರ ಅಂತ. ಹೌದಂತೆ, ಕೇಸರಿ ಹಾಲಂತೆ, ಹಸಿರು ಹಾಲು, ನೀಲಿ ಹಾಲು, ಇದೆಲ್ಲ ಇದೆ. ಅಂದ್ರೆ ಅದರ ಒಳಗಡೆ ಇರುವಂತಹ ಒಂದು ಘಟಕಾಂಶ ಇದೆಯಲ್ಲ, ಅದರಲ್ಲಿ ಫ್ಯಾಟ್ ಅಂತ ಇರ್ತದೆ, ಕೊಬ್ಬಿನ ಅಂಶ, ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನೋಡಿಕೊಂಡು ಅದು ಕೆಂಪೋ ಬಿಳಿಯೋ ನೀಲಿಯೋ ಅಂತ ಮತ್ತೆ ನಿರ್ಧಾರ. ಅದು ಸರಿ, ಅಂದ್ರೆ ಅದು ಜಾಸ್ತಿ ಇದ್ರೆ ಒಳ್ಳೇದು, ಬೆಲೆಯು ಜಾಸ್ತಿ ಇರ್ತದೆ. ಅದರಲ್ಲಿ ಬೇಕಿದ್ರೆ ಅದನ್ನ ಕೆನೆ ತೆಗೆದು ಮತ್ತೆ ಬೆಣ್ಣೆ ಮಾಡಿ ತುಪ್ಪವು ಕೂಡ ಮಾಡ್ಕೋಬಹುದು. ಅದಕ್ಕೆ ಅದು ಅಲ್ವಾ, ಮತ್ತೆ ಎಂತ ಈ ಪುಡಿ ಎಲ್ಲ ಮಾಡುದು ಅದರಿಂದ? ಹೌದು, ಹಾಲಿನ ಪುಡಿ ಅಂತ ಸಿಗ್ತದಲ್ಲ, ಅದನ್ನು ಕೂಡ ಮಾಡ್ತಾರೆ. ಅಂದ್ರೆ ದೀರ್ಘಕಾಲಕ್ಕೆ ಬೇರೆ ಬೇರೆ ಜಾಗಗಳಿಗೆ ಇದನ್ನ ಸಾಗಿಸಬೇಕಿದ್ರೆ ಪೌಡರ್ ರೂಪದಲ್ಲಿ ಇಟ್ಕೋಬಹುದು ಅಂತ. ಅದು ಸ್ವಲ್ಪ ಕೆಡದಾಗೆ ತುಂಬಾ ಉಪಯೋಗ ಆಗ್ತದೆ. ಮತ್ತೆ ಈಗೆಲ್ಲ ಕೆಲವು ಕಡೆ ಎಲ್ಲ ಈ ಪ್ಯಾಕೆಟ್ ಅಲ್ಲಿ ಸಿಗ್ತದಲ್ಲ, ಆ ಹಾಲು 25 ದಿವಸ ಎಲ್ಲ ಇಡಬಹುದು ಅಂತೆಲ್ಲ ಹೇಳ್ತಾರಪ್ಪ. ಈಗ ಹಾಲಾಗಲಿ ಅಥವಾ ಹಣ್ಣಾಗಲಿ ಯಾವ್ದು ತರಕಾರಿ ಆಗಲಿ ಕೆಡುವುದು ಅಂದ್ರೆ ಎಂತದ್ದು, ಅಲ್ಲಿ ಶಿಲೀಂಧ್ರವೋ ಬ್ಯಾಕ್ಟೀರಿಯೋ ಉತ್ಪತ್ತಿ ಆಗೋದು, ಜಾಸ್ತಿ ಆಗೋದು. ಅದು ಉತ್ಪತ್ತಿ ಆಗದ ಹಾಗೆ ನೋಡ್ಕೊಂಡ್ರೆ ಹಾಳಾಗದಾಗೆ ಉಳಿತದೆ. ಉಳಿತದೆ ಅಂದ್ರೆ ಉಷ್ಣತೆ ಕಡಿಮೆ ಇರಬೇಕು. ಉಷ್ಣತೆ ಕಡಿಮೆ ಇರೋದು ಒಂದು ವಿಧಾನ. ಇನ್ನೊಂದು ಅದನ್ನ ಒಣಗಿಸಿ ಇಡುವಂತಹದ್ದು. ಈಗ ಹಣ್ಣು ತರಕಾರಿ ಆದ್ರೆ ಇದು ಡ್ರೈಡ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಒಣಗಿಸಿ ಇಟ್ಟರೆ ಹಾಳಾಗುದಿಲ್ಲ ಅಷ್ಟು ಬೇಗ. ತೇವಾಂಶ ಜಾಸ್ತಿ ಇದ್ರೆ ಬೇಗ ಹಾಳಾಗ್ತದೆ ಅಂತ. ಹಾಗೆ ಅದು ವಿಷಯ, ಪೌಡರ್ ಮಾಡುದು ಕೂಡ ಅದು ಒಂದು ವಿಧಾನವೇ ಅಲ್ವಾ? ಹೌದೌದು, ನೀರಿನ ಅಂಶ ತೆಗೆದ್ರೆ ಅದು ಪೌಡರ್ ಆಗ್ತದೆ, ಪೌಡರ್ ಆಗ್ತದೆ, ಅದಕ್ಕೆ ಮತ್ತೆ ನೀರು ಸೇರಿಸಿ ಮತ್ತೆ ಹಾಲು ಮಾಡಿದ್ರೆ. ಹಲಸಿನ ಹಣ್ಣನ್ನ ಕೊರೆಯದು, ಹಾಗೆ ಇಟ್ಟರೆ ಒಂದು ದಿವಸದಲ್ಲಿ ವಾಸನೆ ಬಂದು ಹಾಳಾಗ್ತದೆ. ಅದರ ಬದಲು ಹಲಸಿನ ಹಣ್ಣನ್ನು ತೆಗೆದು ಅದರ ಸಿಪ್ಪೆ ಇದೆಲ್ಲ ತೆಗೆದು ಬೀಜವನ್ನು ತೆಗೆದು ಸ್ವಲ್ಪ ಓವನ್ ಡ್ರೈಯಿಂಗ್ ಅಂತ ಹೇಳ್ತೀವಲ್ಲ, ಬಿಸಿಲಲ್ಲಿ ಒಣಗಿಸ್ಬೋದು ಅಥವಾ ಅದಕ್ಕೆ ಡ್ರೈಯರ್ ಅಂತ ಸಿಗ್ತದೆ ಅದರಲ್ಲಿ ಇಟ್ಟು ಒಣಗಿಸ್ಬೋದು, ಇಟ್ಟರೆ 6 ತಿಂಗಳು 1 ವರ್ಷ ಕೂಡ ಹಾಳಾಗದ ಹಾಗೆ ಇಟ್ಕೋಬಹುದು. ಅದಕ್ಕೆ ನಾವೆಂತದ್ದು ಹೇಳ್ತೇವೆ, ಮೌಲ್ಯವರ್ಧನೆ ಅಂತ ಎಂತದೋ ಹೇಳ್ತೇವೆ. ಅದು ಮೌಲ್ಯವರ್ಧನೆ ಮೊದಲೇ ಇತ್ತು, ಅದೆಂತದ್ದು ಮನೆಯಲ್ಲಿ ಹಪ್ಪಳ ಸಂಡಿಗೆ ಮಾಡುದು, ಬಾಳೆಹಣ್ಣಿನ ಸುಕೇಳಿ ಅಂತ ಮಾಡ್ತಾರೆ, ಸುಕೇಳಿ ಅಂತ ಮಾಡ್ತಾರೆ, ಇದರದ್ದೆಂತ ಮಾಂಬಳವ ಮಾವಿನ ಹಣ್ಣಿಂದು ಅದು ಮೊದ್ಲಿಂದ್ಲು ನಮ್ಮ ಅಜ್ಜನ ಕಾಲದಿಂದಲೂ ಬಂದದ್ದೇ. ಆದ್ರೆ ಈಗ ಹೊಸ ಹೊಸತ್ತು ಹೆಸರು ಬರ್ತಾ ಉಂಟು ಅಂತ ಅಲ್ಲ, ಇದು ವಿಷಯ ಎಲ್ಲ ಸರಿ, ಈ ಮೌಲ್ಯವರ್ಧನೆ ಇದೆಲ್ಲ ಸರಿ. ಈಗ ನನಗೆ ಬೇಕಾದ್ದು ಇನ್ನು ನಾಳ್ದು 5ನೇ ತಾರೀಕಿಗೆ ಎಂತದ್ದು ಪರಿಸರ ದಿನಾಚರಣೆ ಅಂತ ಬರೋದಕ್ಕೆಲ್ಲ ಪೂರ್ವ ತಯಾರಿ ರತ್ನಕ್ಕೆ ಈಗಾಗಲೇ ಮಾಡಿ ಆಗಿದೆ. ಎಂತ ಎಂತ ಪೂರ್ವ ತಯಾರಿ ಮಾಡಿ? ಪೂರ್ವ ತಯಾರಿ ಅಂತ ಬೇರೆ ಎಂತ ಇಲ್ಲ, ಈಗ ಸ್ವಲ್ಪ ಗಿಡಗಳನ್ನು ಕೂಡ ನೆಡುವ ಅನ್ನುವ ತಯಾರಿ ಉಂಟು. ಬಾಕಿ ಉಂಟು ಅಲ್ಲ, ಬಾಕಿ ಅಂತ ಅಲ್ಲ, ಸ್ವಲ್ಪ ಹೆಚ್ಚು ಗಿಡಗಳನ್ನ ನೆಡುವ ಖಾಲಿ ಜಾಗ ಇದೆ ಅಲ್ಲೆಲ್ಲ, ಒಂದು ಕೃಷಿ ಮಾಡುವ ಮನಸ್ಸು ಈ ಸಲ ಜಾಸ್ತಿ ಬಂದಿದೆ. ಹೌದು ಹೌದು, ರತ್ನಕ್ಕನ ಪಕ್ಕದ ಮನೆಯವರು ಹೊಸ್ತಾಗಿ ಒಂದು ಚಿಕ್ಕ ಒಂದು ಸೈಟ್ ತಗೊಂಡ್ರು, ಅಲ್ಲ ಇದು ಕರುವನ್ನ ಸ್ವಲ್ಪ ದೊಡ್ಡದು ತಗೊಂಡಿದ್ದಾರೆ, ಅದು ಹೋದ ವರ್ಷದ ಗಿಡ ಅದಕ್ಕೆ ಹೋಗಿದೆ. ಆದ್ರಿಂದ ವಿಷಯ ರತ್ನಕ್ಕೆ ಹೇಳಿದೌದು, ಆದ್ರೆ ನನಗೆ ಈಗ ಮಳೆ ಬಂದಿತ್ತಾ ಅಂತ ಒಂದು ಸಂಶಯ, ಯಾಕಂದ್ರೆ ಕೇರಳಕ್ಕೆಲ್ಲ ಬಂತು ಅಂತೆಲ್ಲ ಹೇಳಿದ್ರಪ್ಪ, ಹಾಗೆ ಬಂದು ಹೀಗೆ ಹೋಯ್ತು ಅಂತ ಆಗ್ತದ ಅಂತ. ಆದ್ರೂ ಕೂಡ ಒಂದು ಮಳೆಗಾಲ ಅಂತ ಶುರುವಾದ ಹಾಗಾಗಿದೆ, ನೀರಿನ ಕಷ್ಟ ಸ್ವಲ್ಪ ಕಡಿಮೆ ಆಗಿದೆ. ಈಗ ಇನ್ನೊಂದು ವಿಶ್ವ ಪರಿಸರ ದಿನ ಅಂತ ಹೇಳಿದ್ರೆ ಬರೀ ಗಿಡ ನೆಡುವುದು ಮಾತ್ರ ಅಲ್ಲ ಶಾಮಣ್ಣ, ಈಗ ನಾವು ಈ ಪರಿಸರಕ್ಕೆ ಹಾಳಾಗುವಂತ ವಸ್ತುಗಳ ಬಗ್ಗೆ ಕೂಡ ಗಮನ ಹರಿಸಬೇಕಲ್ಲ. ಈಗ ತೊಟ್ಟೆಯಲ್ಲಿ ಗಿಡ ಇರ್ತದೆ, ಗಿಡ ನೆಡ್ತೇವೆ, ತೊಟ್ಟೆ ಅಲ್ಲೇ ಬಿಸಾಡ್ತೇವೆ, ಅದು ಸರಿಯಾ? ಎಷ್ಟೊಂದು ಸೂಕ್ಷ್ಮ ವಿಷಯ, ಹೌದು, ಅದನ್ನೆಲ್ಲೆಲ್ಲೋ ಬಿಸಾಡುವುದು, ಅದೆಲ್ಲೋ ಚರಂಡಿಗೆ ಹೋಗಿ ಸಿಕ್ಕಿಕೊಳ್ಳುವುದು, ಅಲ್ಲಿ ನೀರು ಹೋಗ್ಲಿಕ್ಕಿಲ್ಲ, ಮತ್ತೆ ಕೃತಕ ನೆರೆ ಬರುವುದು, ಇದೆಲ್ಲ ಒಂದಕ್ಕಿಂತ ಒಂದು ಅಲ್ಲಿ ಜಾಸ್ತಿ ಆಗ್ತದೆ, ಪರಿಸರ ನಾಶವೇ ಆಗ್ತದೆ. ಹಾಗಾಗಿ ನಾವು ಸಣ್ಣ ವಿಷಯಗಳ ಬಗ್ಗೆ ಕೂಡ ಗಮನ ಕೊಡಬೇಕು. ಹೌದು. ಮತ್ತೆ ಈ ಪ್ಲಾಸ್ಟಿಕ್ ಅಂತ ಹೇಳುವಂತದ್ದು ಉಂಟಲ್ಲ, ಈಗ ಅದೊಂದು ದೊಡ್ಡ ತಲೆಬಿಸಿ ವ್ಯವಹಾರ ಆಗಿದೆ. ಮೊದಲು ಎಲ್ಲ ತಗೊಳ್ಳುವಾಗ ತರುವಾಗ ಎಲ್ಲ ಆಯ್ತು, ಈಗ ಅದರನ್ನು ವಿಲೇವಾರಿ ಮಾಡ್ಲಿಕ್ಕೆ ಮಾತ್ರ ಭಾರಿ ಕಷ್ಟ ಆಗಿಬಿಟ್ಟಿದೆ. ಈಗ ಅದನ್ನೆಲ್ಲ ಕರಗಿಸಿ ಎಂತಾದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನನಗೆ ಗೊತ್ತಿಲ್ಲಪ್ಪ. ಅಂದ್ರೆ ಈ ಪ್ಲಾಸ್ಟಿಕ್ ಎನ್ನುವಂತಹದ್ದು ಕೂಡ ಪೆಟ್ರೋಲಿಯಂ ಉತ್ಪನ್ನ ಅಂತ ಹೇಳ್ತೀವಲ್ಲ, ಅದರಿಂದಲೇ ಉತ್ಪಾದನೆ ಆಗಿರುವಂತಹದ್ದು, ಕಚ್ಚಾ ಪೆಟ್ರೋಲ್ ಇರ್ತದಲ್ಲ ಅದರಿಂದಲೇ ಬಂದಿರುವಂತಹದ್ದು. ಹಾಗಾಗಿ ವಾಪಸ್ ನೀವು ಪ್ಲಾಸ್ಟಿಕ್ ಅನ್ನ ಕರಗಿಸಿದ್ರೆ ಪೆಟ್ರೋಲಿಯಂ ಉತ್ಪನ್ನ ಸಿಗ್ತದೆ. ಇದನ್ನ ಬಳಕೆ ಮಾಡಿಕೊಂಡು ರಸ್ತೆ ಡಾಮರು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಇದನ್ನು ಹಾಕ್ತಾರೆ, ರಸ್ತೆಯ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಹೇಳಿ, ಯಾಕಂದ್ರೆ ಅದಕ್ಕೆ ಒಂದು ರೀತಿಯ ಒಂದು ಬ್ಯಾಲೆನ್ಸ್ ಆಗ್ತದೆ ಅಂತ. ಓ ಅದು ಸರಿ, ಇದರಿಂದ ಪೆಟ್ರೋಲ್ ಸಿಗ್ಬಹುದಾ? ಪೆಟ್ರೋಲಿಯಂ ಉತ್ಪನ್ನ ಬೇರೆ ಬೇರೆ ಅಂದ್ರೆ ಒಳ್ಳೆ ಗುಣಮಟ್ಟದ ಪೆಟ್ರೋಲ್. ಸುರೇಶ್ ಅಣ್ಣ ಕೇಳಿದೆ ಹೇಗೆ ಪುನಃ ಪ್ಲಾಸ್ಟಿಕ್ ಇಂದ ಪೆಟ್ರೋಲ್ ಸಿಗ್ತದ ಅಂತ. ಪೆಟ್ರೋಲಿಯಂ ಕಚ್ಚಾ ಪೆಟ್ರೋಲ್, ಅದು ಪೆಟ್ರೋಲಿಯಂನ ಉತ್ಪನ್ನ. ಹೌದು ಅದು ಸರಿ, ಈಗ ಅದೆಲ್ಲ ಸರಿ. ಈಗ ರತ್ನಕ್ಕೆ ಹೇಳಿದ್ದಕ್ಕೆ ಇನ್ನೊಂದು ಸೇರಿಸ್ಬೇಕು, ಈ ಪ್ಲಾಸ್ಟಿಕ್ ತೊಟ್ಟೆಯಲ್ಲೇ ಗಿಡವನ್ನ ಹಾಕಿ ಬೆಳೆಸಬೇಕು ಅಂತಿಲ್ಲ, ನೀವು ಹಾಳೆಯ ತೊಟ್ಟೆ ಮಾಡಿದ್ರು ಕೂಡ ಅದರಲ್ಲಿ ಬೆಳೆಸಬಹುದು. ಅಡಿಕೆ ಹಾಳೆದು ಕೂಡ ಮಾಡಬಹುದು. ಮತ್ತೆ ಸ್ವಲ್ಪ ದಪ್ಪ ದಪ್ಪ ಎಲೆಗಳಿರ್ತಾವಲ್ಲ, ಅದನ್ನ ಹೀಗೆ ಒಂದು ತೊಟ್ಟೆಯ ರೀತಿಯಲ್ಲಿ ಮಾಡಿ ಅದರಲ್ಲಿಯೂ ಕೂಡ ಗಿಡ ನೆಟ್ಟು ಬೆಳೆಸಬಹುದು. ಅಂದ್ರೆ ಅದು ತಾತ್ಕಾಲಿಕ, 1 ವರ್ಷಕ್ಕೆ ಅಷ್ಟೇ ಅಲ್ಲ ಬೇಕಾಗುವುದು, 6 ತಿಂಗಳಿಗೆ 1 ತಿಂಗಳು 2 ತಿಂಗಳು ಬೇಕಾಗ್ತದೆ ಅಷ್ಟೇ. ಅದರಲ್ಲಿ ಬಹುಶಃ ಸುಲಭಕ್ಕೆ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸಬಹುದು, ಅಲಸಂಡೆ ಅಂತದ್ದು ಎಲ್ಲ. ಮತ್ತೊಂದು ಅನುಕೂಲ ಏನಂದ್ರೆ ಅದನ್ನ ಕತ್ತರಿಸಿ ಬಿಸಾಕುವ ಅಗತ್ಯ ಇಲ್ಲ, ಹಾಗೆ ಗಿಡವನ್ನು ನೆಡಬಹುದು ಅಂತ. ಅದು ಅದರಷ್ಟಕ್ಕೆ ಕರಗ್ತದೆ ಮಣ್ಣಲ್ಲಿ. ಅದಕ್ಕೆ ಈಗ ಈ ಪರಿಸರಕ್ಕೆ ಪೂರಕ ಆಗುವಂತದ್ದು ಅಂತೆಲ್ಲ ಹೇಳಿ, ಈ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ತಟ್ಟೆ ಇದರ ಬದಲು ಹಾಳೆ ತಟ್ಟೆಯನ್ನು ತುಂಬಾ ಜನ ಉಪಯೋಗಿಸ್ತಾರೆ, ನಾನು ನೋಡಿದ್ದೇನೆ. ಮತ್ತೆ ಅದರಲ್ಲಿ ಬೇರೆ ಬೇರೆ ತರದ್ದು ತಟ್ಟೆ ಇರ್ಬೋದು, ಈ ಗ್ಲಾಸಿನ ತರ ಎಂತದ್ದು ಅದು ಸಿಗ್ತದೆ, ಎಲ್ಲ ಸಿಗ್ತದೆ. ಈಗ ಎಂತಾದ್ರು ಒಂದು ನೀರಿನ ತಿಂಡಿ ತಿಂಡಿ ಮಾಡ್ಲಿಕ್ಕೆ ಬೇರೆ ಇರ್ತದೆ, ಉಪ್ಪಿಟ್ಟು ತಿನ್ಲಿಕ್ಕೆ ಬೇರೆ ಇರ್ತದೆ, ಐಸ್ ಕ್ರೀಮ್ ತಿನ್ಲಿಕ್ಕೆ. ಹೌದು, ನಾನು ನಮ್ಮ ಒಬ್ರು ನೆಂಟರ ಮನೆಯಲ್ಲಿ ಅದನ್ನೇ ಕೊಟ್ಟಿದ್ರು ಎಲ್ಲರಿಗೂ ಕೂಡ. ಒಂದು ರೀತಿಯಲ್ಲಿ ಅದು ನಿಜವಾಗಿಯೂ ಕೂಡ ಈಗ ಹಾಳಾಗ್ತಿದ್ದದನ್ನು ಉಪಯೋಗಿಸುವಂತದ್ದು, ಜೊತೆಗೆ ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡುವಂತದ್ದು. ಜೊತೆಗೆ ರತ್ನಕ್ಕ, ಈಗ ಮದುವೆ ಸಮಾರಂಭ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಒಂದಷ್ಟು ನೆನಪಿನ ಕಾಣಿಕೆ ಅಂತ ಕೊಡ್ತೀವಿ ಅಥವಾ ಒಂದಷ್ಟು ದುಡ್ಡು ಕೊಡ್ತೀವಿ, ಅದರ ಬದಲಿಗೆ ಒಂದಷ್ಟು ಗಿಡ ನೆಡುವ ಅಂತ. ಅದು ಹೌದು, ಒಳ್ಳೇದಲ್ಲ? ಹೌದು, ಅದು ಯಾವತ್ತೂ ಇರ್ತದೆ. ನೆಡ್ಲಿಕ್ಕೆ ಜಾಗ ಬೇಕು. ಹತ್ತನೇ ಫ್ಲೋರ್ ನಲ್ಲಿರುವ ಫ್ಲಾಟ್ ನಲ್ಲಿ ಇದ್ದವನಿಗೆ ಗಿಡ ಕೊಟ್ಟರೆ ಎಂತ ಮಾಡುದು? ಹೌದು, ಅದರಲ್ಲಿ ಕೂಡ ಎಂತದ್ದು ಪಾಟ್ ಅಲ್ಲೆಲ್ಲ ನೆಡಬಹುದು ಹೇಳ್ತಾರೆ. ಬೆಳಿಬಹುದು, ಮನಸ್ಸು ಬೇಕಷ್ಟು, ಮನಸ್ಸು ಬೇಕು. ಈಗ ವಿಷಯ ಸರಿ, ನೀವು ಲೇಟ್ ಆಗುದಿದ್ರೆ ಹೊರಡಿ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಲೇಟ್ ಆಗ್ತೇನೆ, ಬಾರದೆ ಹೋಗ್ಲಿಕ್ಕಿಲ್ಲ ಇವಾಗ. ಆದ್ರಿಂದ ನಾನು ಮೊದ್ಲು ಹೇಳುದು, ಮತ್ತೆ ಕತ್ತಲೆ ಆಗಿ ಮಳೆ ಬಂದು ಎಲ್ಲ ಉಪದ್ರ ಅಂಗಡಿಯಲ್ಲಿ ಕುಡಿಯುವಂತದ್ದು ಉಂಟು, ಜ್ಯೂಸ್ ಏನಾದ್ರೂ ಉಂಟು, ಉಂಟು ಹೊಸತ್ತು ಜ್ಯೂಸ್ ಉಂಟು. ಇದು ಎಳ್ಳು ಶುಂಠಿ ಎಲ್ಲ ಮಿಕ್ಸ್ ಆದ್ರೂ ಹೊಸ ಜ್ಯೂಸ್, ಶೀತ ನೆಗಡಿಗಳು ಒಳ್ಳೇದೇನು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಮಾತು ಮಲ್ಲಿಗೆ ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. ಎಸ್ ಎಸ್ ಎಲ್ ಸಿ ಆದಮೇಲೆ ನಾನು ಜಿ ಟಿ ಟಿ ಸಿ ಜಾಯ್ನ್ ಆದೆ. ಜಿ ಟಿ ಟಿ ಸಿಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು ಜಿ ಟಿ ಟಿ ಸಿಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ ಜಿ ಟಿ ಟಿ ಸಿ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1555267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಮಿತ್ರರೇ, ಈಗ ಸಾವಯವ ತರಕಾರಿ ಕೃಷಿ ಮತ್ತು ಮಳೆ ನೀರಿನ ಕೊಯ್ಲು ಈ ಕುರಿತು ಮಂಗಳೂರಿನ ಗಣೇಶ್ ಮಲ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೇಳುವರೆ, ಇನ್ನೇನು ಮಳೆಗಾಲ ಆರಂಭ ಆಗುವುದಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಈ ಮಳೆ ನೀರ ಕೊಯ್ಲು, ಇದರ ಒಂದು ಪ್ರಾಮುಖ್ಯತೆ ಏನು? ಮನೆಯ ಮಟ್ಟದಲ್ಲಿ ಈ ಮಳೆ ನೀರಿನ ಕೊಯ್ಲನ್ನು ನಾವು ಯಾಕಾಗಿ ಮಾಡಬೇಕು ಮತ್ತು ಮಾಡುವಂತಹ ಒಂದು ವಿಧಿ ವಿಧಾನ ಯಾವುದು? ಇದನ್ನ ಮಾಡುವುದರಿಂದ ನಮಗೆ ಹಾಗೂ ನಮ್ಮ ಸುತ್ತಮುತ್ತಲ ಇರುವಂತಹ ಎಲ್ರಿಗೂ ಕೂಡ ಯಾವ ರೀತಿ ಒಂದು ಅನುಕೂಲ ಆಗ್ತದೆ, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಮಂಗಳೂರಿನ ಗಣೇಶ್ ಮಲ್ಯ ಅವರಿದ್ದಾರೆ. ನಮಸ್ಕಾರ ಗಣೇಶ್ ಮಲ್ಯ ಅವರೇ. ನಮಸ್ಕಾರ. ಹೇಳಿ, ಈ ಮಳೆ ನೀರ ಕೊಯ್ಲು ಎನ್ನುವಂತಹದ್ದು ಅದರ ಒಂದು ಪ್ರಾಮುಖ್ಯತೆ ಏನು? ಏನು ಮಳೆ ನೀರು ಕೊಯ್ಲು ಅಂತಂದ್ರೆ? ಸರ್, ಮಳೆ ನೀರು ಕೊಯ್ಲು ಅಂದ್ರೆ ನಮ್ಗೆ ದೇವರ ದಯಿಂದ ಮಳೆ ನೀರು ಸಿಗ್ತಾ ಉಂಟು, ಅದನ್ನ ಉಪಯೋಗ ಮಾಡಿದ್ರೆ ಆಗ ನಮ್ಗೆ ನೀರಿನ ಅಭಾವವೇ ಬರುವುದಿಲ್ಲ. ಈಗ ಮಳೆಗಾಲದಲ್ಲಿ ಅಂದ್ರೆ ವಿಶೇಷವಾಗಿ ಈಗ ಮಂಗಳೂರಿನ ಒಂದು ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ 3,500 mm ವಾರ್ಷಿಕವಾಗಿ ಮಳೆ ಬರ್ತದೆ, ಆದ್ರೂ ಕೂಡ ಬೇಸಿಗೆಯಲ್ಲಿ ಒಂದಷ್ಟು ನೀರಿನ ಕೊರತೆ ಉಂಟಾಗ್ತದೆ ಅಂತ ಕೇಳಿದೀವಿ. ಈ ಮಳೆ ನೀರ ಕೊಯ್ಲಿನಿಂದ ನೀರಿನ ಒಂದು ಲಭ್ಯತೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆಯಾ? ಖಂಡಿತ, ಖಂಡಿತ ಆಗಿ ಲಭ್ಯತೆ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ಈಗ ನಿನ್ನೆ ನನ್ನೊಬ್ರು ನನ್ನ ಗೆಳೆಯರು ನಂಗೆ ಫೋನ್ ಮಾಡಿದ್ರು. ಅವರ ಮನೆಯಲ್ಲಿ ಅವರು ಬಾವಿ ತೋಡಿದ್ರು, ಹೊಸ ಮನೆ ಕಟ್ಟಿ. 30 ಆದ ನಂತರ ಮತ್ತೆ ಕಪ್ಪು ಕಲ್ಲು ಅವ್ರ ಬ್ಲಾಸ್ಟ್ ಮಾಡಿ 10 feet ಆಳ ಮಾಡಿದ್ರು, ಮತ್ತೆ ಸಹ ಕಪ್ಪು ಕಲ್ಲು. ಬೇಸಿಗೆಯಲ್ಲಿ ಮಾರ್ಚಿನ ನಂತರ ನೀರೇ ಇಲ್ಲ, ಹಾಗಾಗಿ ಅವರಿಗೆ ನೀರಿಗೆ ಭಾರಿ ಕಷ್ಟ ಆಯ್ತು. ಅವ್ರ ಹೆಬ್ರಿ ರಾಜ ಅವರ ಮನೆ, ಅವ್ರು ನನ್ನ ಹತ್ರ ಫೋನ್ ಮಾಡಿದ್ರು, ಹೀಗೆ ನಾವೆಂತ ಮಾಡುದು ಅಂತೇಳಿ. ನೀವು ಮಳೆ ನೀರು ಟ್ಯಾರಿಸ್ಟಿಂದ ನೀರು ಉಂಟಲ್ಲ, ಅದನ್ನ ಇಳಿಸಿ ಬಾವಿಗೆ ಇಳಿಸಿ, ಫಿಲ್ಟರ್ ಮಾಡಿ ಬಾವಿಗೆ ಇಳಿಸಿ ಸಾಕು, ಕಷ್ಟ ಮಾಡಿ ಸಾಕು ಅಂತೇಳಿ. ಅಲ್ಲ, ಫಿಲ್ಟರ್ ಮಾಡಿ ಬಾವಿಗೆ ಇಳಿಸಿದ್ರೆ ಕೆಳಗೆ ಕಪ್ಪು ಕಲ್ಲು ನೀರು ಎಳೆಯುದಿಲ್ಲಲ್ಲ ಅಂತ ನಾ ಹೇಳಿದೆ. ನೀವು ಹಾಗೆ ಚಿಂತೆ ಮಾಡಬೇಡಿ, ನೀವು ಬಾವಿಗೆ ಇಳಿಸಿ. ಏಕೆಂದ್ರೆ ಕಪ್ಪು ಕಲ್ಲಿನ ಮೇಲೆ ಕೆಂಪು ಕಲ್ಲು ಉಂಟೆ ಉಂಟಲ್ಲ, ಎಡೆಯಲ್ಲಿ ಎಷ್ಟು ಗ್ಯಾಪ್ ಉಂಟು ಅಷ್ಟರಲ್ಲೆಲ್ಲ ನೀರು ಹೋಗ್ತದೆ. ಬಾವಿ ಕಡಿಮೆ ಆದಾಗ ಅಲ್ಲಿಂದ ಪುನಃ ನೀರು ಬರ್ತದೆ, ನೀವು ಮಾಡಿ ಅಂತ ಹೇಳಿದೆ. ಹಾಗೆ ಅವರು ಮಾಡಿದ್ರು, ಹಾಗೆ ಮಾಡಿ ಈಗ ಅವರು ನಿನ್ನೆ ನಂಗೆ ಫೋನ್ ಮಾಡಿ ಹೇಳಿದ್ರು, ನೀವು ಹೇಳಿದ ಸಲಹೆ ನಂಗೆ ತುಂಬಾ ಸಂತೋಷ ಆಗಿದೆ. ಈಗ ನನ್ನ ಬಾವಿಲಿ 9 feet ನೀರು ಉಂಟು ಅಂತೇಳಿ. ಈಗ ಈ ನೀರಲ್ಲಿ ಕಪ್ಪು ಕಲ್ಲು ಇದ್ರೂ ಸೇಮ್ ತೊಂದ್ರೆ ಇಲ್ಲ, ನಾವು ಮಳೆ ನೀರನ್ನು ಇಂಗಿಸಬಹುದು. ನಾನು ನನ್ನ ಜಾಗದಲ್ಲಿ ಮಳೆ ನೀರು ಇಂಗಿಸಿದ್ದೇನೆ. ಮುಂದೆ ನಾನು ಬಾವಿ ಮಾಡಿದಾಗ 3 ದಿವಸಕ್ಕೆ 1 ಕೊಡಪಾನದಷ್ಟು ನೀರು ನಂಗೆ ಸಿಕ್ತಿತ್ತು. 45 feet ಆಳ, 45 feet ಆಳದಲ್ಲಿ ನಂಗೆ ನೀರೇ ಇಲ್ಲ. 3 ದಿವಸ ಕಾದ ನಂತರ 4-5 ದಿವಸ 1 ಕೊಡಪಾನ ಮುಳುಗಷ್ಟು ನೀರು ಸಿಕ್ತಿತ್ತು. ಸುತ್ತಮುತ್ತಲ ಪರಿಸರ ಎಲ್ಲ ಹೇಗಿದೆ? ಸುತ್ತಮುತ್ತಲ ಮಳೆ ನೀರು ಇಂಗುವ ಹಾಗೆ ಇದೆಯಾ? ಹೇಗೆ ಇದು? ನನ್ನ ಮನೆ ಸುತ್ತಲೂ 7 borewell ಉಂಟು ಸರ್. ಸರಿ, ಇಲ್ಲಿ ಯಾರು ಸಹ ಬಾವಿ ನೀರು ಯೂಸ್ ಮಾಡುದಿಲ್ಲ, ಬಾವಿಯೇ ಇಲ್ಲ ಇಲ್ಲಿ. 30-40 feet ಆಳ ನಂತರ ಕಪ್ಪು ಕಲ್ಲು. ಸರಿ, ಹಾಗೆ ಅವರು ಇಲ್ಲಿ ಬಾವಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಪ್ಪು ಕಲ್ಲು ಆದ್ರೂ ಸಹ ಮಳೆ ಎಂಡ್ ಆಗುವಾಗ ನೀರು ಸಹ ಇರುದಿಲ್ಲ ಕಪ್ಪು ಕಲ್ಲಲ್ಲಿ. ಹೌದು, ಹೀಗೆ ಬೋರ್ವೆಲ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನನ್ಗೆ ಹೇಳಿದ್ರು, ನೀವು ಬೋರ್ವೆಲ್ ಮಾಡಿ ನಿಮ್ಗೆ ಬಾವಿ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ನಾನು ಹಠದಲ್ಲಿ ಬಾವಿ ಮಾಡಿಸಿದೆ, ಬಾವಿ ಮಾಡಿಸಿ ನಂಗೆ 3 ದಿವಸಕ್ಕೊಂದು ಕೊಡಪಾನಾದಷ್ಟು ನೀರಾದದ್ರಿಂದ ನಾನೇ ತಂದ್ರೆ ನನ್ನ ಜಾಗದಲ್ಲಿ ಎಷ್ಟು ಉಂಟ ಅಷ್ಟು ಟೆಂಚ್ ನಾನು ತೆಗೆಸಿದೆ. ಟೆಂಚ್ ಅಂದ್ರೆ 1 ಫೀಟ್ 1.5 ಫೀಟ್ ಆಳ, 1.5 ಫೀಟ್ ಆಗಲದ್ದು, 5 ಟೆಂಚ್ ಆದ ಮಟ್ಟಿಗೆ 200 ಫೀಟ್ ಉದ್ದ ತನಕ ನಾನು ಟೆಂಚ್ ತೆಗೆದೆ. ಮಧ್ಯ ಮಧ್ಯದಲ್ಲಿ ಬೇಗಾದಷ್ಟು ಮಳೆ ನೀರು ನನ್ನ ಜಾಗದಿಂದ ಹೊರಗೆ ಹೋಗ್ಬಾರ್ದು. ಈಗ ಗೇಟಿನ ಎದುರಿಗಿದ್ದ ಜಾಗದಲ್ಲಿ ಇದ್ದ ಮಾತ್ರ ನೀರು ಅದು ಸೀದಾ ಮಾರ್ಗಕ್ಕೆ ಹೋಗ್ತದೆ, ಮತ್ತೆ ಯಾಕೆ ಹೋಗುದಿಲ್ಲ. ಪ್ಯಾರಿಸ್ ನೀರು ಸಹಿತ ಬಾವಿಗೆ ನಾನು ಬಿಟ್ಟೆ ಫಿಲ್ಟರ್ ಮಾಡಿ. ಹೀಗೆ ಮಾಡಿದ್ರಿಂದ ನಂಗೆ 5 ವರ್ಷ 6 ವರ್ಷ ನಂಗೆ ಟೈಮ್ ಬೇಕಾಯ್ತು. ಈಗ ನನ್ನ ಬಾವಿಯಲ್ಲಿ ಮೇ ಎಂಡ್ ಆಗಿದ್ದು, ಮಳೆಗಾಲ ಬಂದ್ರೂ ಸಹ ನನ್ನ ಬಾವಿಯಲ್ಲಿ 10 ಫೀಟ್ ನೀರು ಯಾವಾಗ್ಲೂ ಉಂಟು. 40 ರಲ್ಲಿ 10 ಫೀಟ್ ನೀರು ಅಂತೂ ಗ್ಯಾರಂಟಿ ನಿಮ್ಗೆ ಸಿಗ್ತದೆ. ಇದು ಬಾವಿ, ಅದರಲ್ಲಿ 10 ಫೀಟ್ ಯಾವಾಗ್ಲೂ ನೀರು ಉಂಟು. ಈಗ ಈಗ ಟ್ರೆಂಚ್ ಮಾಡುವುದರ ಬಗ್ಗೆ ಹೇಳಿಗ, ನಿಮ್ಮ ಒಂದು ಪ್ರದೇಶದಲ್ಲಿ ಎಷ್ಟು ಟ್ರೆಂಚ್ ಗಳೆಲ್ಲ ಬೇಕಾಯ್ತು, ಎಷ್ಟು ಆಳ ಉದ್ದ ಎಲ್ಲ ಇರ್ತದೆ, ಇದ್ರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಟ್ರೆಂಚ್ ನಾನು ಅದಕ್ಕೆ ಜಾಸ್ತಿ ನಿರ್ವಹಣೆ ಏನು ಮಾಡುದಿಲ್ಲ ಸರ್. ನನ್ನ ಇದು ಬೇರೆ ಕಂಪೌಂಡ್ ನಿಂದ ಗೋಡೆ ಕಟ್ಟುವಾಗ ಒಂದ್ ದಿವಸ ಮೇಸ್ತ್ರಿ ಬರ್ಲಿಲ್ಲ. ಕೆಲಸದವರು ಬಂದು ಹೇಳಿದ್ರು, ಸರ್ ನಮಗೆ ಮೇಸ್ತ್ರಿ ಇಲ್ಲ, ಹಾಗೆ ನಮ್ಗೆ ಬಂದು ವೇಸ್ಟ್ ಆಯ್ತು, ಇವತ್ತು ಒಂದ್ ದಿವಸ ಕೂಲಿ ಹೋಯಿತು ಅಂತ ಹೇಳಿದ್ರು. ಹೇಳಿದೆ, ಹಾಗೆ ನೀವು ಚಿಂತೆ ಮಾಡ್ಬೇಡಿ, ಹೀಗೆ ಟ್ರೆಂಚ್ ತೆಗೆಯಲಿ. ನಾನು ಅವರಿಗೆ ಐಡಿಯಾ ಕೊಟ್ಟು ಟ್ರೆಂಚ್ ತೆಗೆಸಿದೆ. ಹೇಗೆ ಅವರಿಗೆ ಕೂಲಿ ಉಂಟಲ್ಲ, ಕೂಲಿ ನಾನು ಕೇಳಿದೆ. ಹಾಗೆ ನಾನು ಮಧ್ಯ ಮಧ್ಯದಲ್ಲಿ ಅಂದ್ರೆ ನಂದು ಜಾಗ ಸ್ವಲ್ಪ ಸ್ಲೋ, ಇಳಿಜಾರು ಇಳಿಜಾರು ಇಳಿಜಾರಿಗೆ ಅಡ್ಡವಾಗಿ ನಾನು ಟ್ರೆಂಚ್ ತೆಗೆಸಿದೆ. ಅದು ಎಷ್ಟು ಉದ್ದ ಎಷ್ಟು ಆಳ? ಕೆಲವು ಕಡೆ 20 ಫೀಟ್ ತನಕ ಬಂದ್ರೆ, ಇನ್ನು ಕೆಲವು ಕಡೆ ಬರೀ 10 ಫೀಟ್ ಮಾತ್ರ ಉದ್ದ. ಆಳ ಅಷ್ಟೇ, 1.5 ಫೀಟ್ ಆಳ ಅಷ್ಟೇ. 1.5 ಫೀಟ್ ಆಗಲ್ಲ, 1.5 ಫೀಟ್ ಆಳ. ಆ ಮಣ್ಣನ್ನು ಇನ್ನೊಂದು ಬದಿಯಲ್ಲಿ ಯಾವ ಸ್ಲೋಪ್ ಉಂಟಾದ್ರೆ ಇನ್ನೊಂದು ಬದಿಗೆ ಹಾಕಿಸಿದೆ. ನಾನು ಟೆಂಚ್ ಮಾಡಿದೆ ಮಳೆಗಾಲದಲ್ಲಿ, ನಂಗೆ ಆದಷ್ಟು ನೀರು ಇಲ್ಲಿ ಹಿಂಗ್ ಬೇಕು ಅಂತ ಹೇಳಿ. ಟೆಂಚಿಗೆ ನನ್ನ ಜಾಗದಲ್ಲಿ ಇದ್ದ ಎಲೆ ಕಸ ಇತ್ಯಾದೆಲ್ಲ ಟೆಂಚಿಗೆ ನಾನು ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಮರ ಗಿಡಗಳೆಲ್ಲ ಇದ್ವು? ಹೌದು. ನಾನು ಮನೆ ಕಟ್ಟುವಾಗ ಸಾದ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಮರ ಇತ್ತು, ಈಗ ಮರ ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಇದು ಕಾಡಿನ ಹಾಗೆ ಆಗಿದೆ. ಈಗ ಅಲ್ಲಿ ಬಿದ್ದ ಎಲೆ ಎಲ್ಲ ಅಲ್ಲೇ ರಾಶಿ ಇದು, ಅದು ತೆಗಿಲಿಕ್ಕೆ ಸಹ ನಂಗೆ ಆಗ್ಲಿಕ್ಕಿಲ್ಲ ಅಷ್ಟು ಮರ ಅಂತ ಹೇಳಿ. ಸಾಮಾನ್ಯ ಎಷ್ಟು ಪ್ರದೇಶ ಅದು, ವಿಸ್ತೀರ್ಣ? ಬಹಳ ಕಡಿಮೆ ಜಾಗ ಸರ್, 37 ಸೆಂಟ್ಸ್ ಅಷ್ಟೇ. 37 ಸೆಂಟ್ಸ್. ಇನ್ನೊಂದು ಸಂತೋಷ ಅಂದ್ರೆ, ನಾನು ಬೇರೆ ಹೊಸ ಗಿಡಗಳನ್ನು ನಾನು ಇಲ್ಲಿ ಹಾಕಿಸಿದ್ದೇನೆ. ಅಂದ್ರೆ ಮಂಗಳೂರಿನಲ್ಲಿ ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ ಬೆಟ್ಟ ನನ್ನ ಹತ್ರ ಬಂದು. ಮತ್ತೆ ಬಿದಿರು ಒಂದು 10-12 ರೀತಿಯ ಬಿದಿರು ಸಹ ಹಾಕಿದ್ದೇನೆ. ನಿಮ್ಮ ಈ ನಿಮ್ಮ ಒಂದು ಶ್ರಮದ ಒಂದು ಜಮೀನು ಇರುವಂತಹದ್ದು ಎಡಪದವಿನಲ್ಲಿ, ಪದವಿನಲ್ಲಿ ಶಾಲೆ ಹತ್ರ. ನಿಮ್ಮ ಸಾವಯವ ಕೃಷಿಯ ಬಗ್ಗೆ ಆಮೇಲೆ ಬರುವ, ಈ ಮಳೆ ನೀರು ಇಂಗಿಸುವ ಬಗ್ಗೆ ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕವಾದಂತಹ ಒಂದು ಚಿಹ್ನೆ ಇದೆ, ಒಂದು ಪ್ರಶ್ನೆ ಇದೆ. ನಾವು ಇಂಗಿಸಿದ್ರೆ ಎಲ್ಲವೂ ನಮಗೆ ಸಿಗ್ತದೋ ಅಥವಾ ನಮ್ಮ ಸುತ್ತಮುತ್ತಲಿನ ಜನರಿಗೂ ಕೂಡ ಲಾಭ ಆಗಿಬಿಡ್ತದ ಅಂತ? ಇಲ್ಲ, ನಾವು ಇಂಗಿಸಿದ್ರೆ ನಮ್ಗೆ ಎಲ್ಲ ನೀರು ಸಿಗುದಿಲ್ಲ, ಅದೊಂದು ಗ್ಯಾರಂಟಿ ನೆನಪು ಇಡಬೇಕು. ಹೌದು. ಆದ್ರೆ ಅದರಿಂದ ನಾವು ಜನರಿಗೆ ನಾವು ಇನ್ನೊಂದು ಇಂಡೈರೆಕ್ಟ್ ಆಗಿ ನಾವು ಸಹಾಯ ಮಾಡ್ತಾ ಇದ್ದೇವೆ. ನೀರು ನಮ್ಗೆ ಸಿಗ್ತದೆ, ನಮ್ಮ ಎಂದ್ರೆ ಆ ಭೂಮಿಯಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿತದೆ, ಮತ್ತೆ ಸ್ವಲ್ಪ ಮಟ್ಟಿಗೆ ಬೇರೆಯವರಿಗೆ ಹೋಗ್ತದೆ. ಅವರಿಗೆ ಸಹ ನೀರು ಸಿಕ್ಕಿತ್ತಲ್ಲ. ಅವರು ಕೂಡ ಕೈ ಜೋಡಿಸಿದ್ರೆ ಒಳ್ಳೇದು. ಕೈ ಜೋಡಿಸದಿದ್ರು ಸಹಿತ ನಮ್ಮ ಜಾಗದಲ್ಲಿ ನೀರು ಇಂಗಿಸಿದ್ರಿಂದ ನಮ್ಮ ಜಾಗದ ಮರಗಳ ಬುಡ ಎಲ್ಲ ಸ್ವಲ್ಪ ತಂಪಾಗಿರ್ತದೆ. ಜಾಸ್ತಿ ನೀರು ಹಾಕಬೇಕಾಗಿಲ್ಲ, ಸ್ವಲ್ಪ ತರೆಗೆಲ್ಲ ಮುಚ್ಚಿದ್ರೆ ಅಲ್ಲಿಯೇ ತಂಪು ಉಳಿತದೆ. ಹಾಗಾಗಿ ನಮ್ಗೆ ಇದರಲ್ಲಿ ನಷ್ಟ ಎಂದ್ರೆ ಎಲ್ಲಾ ನೀರು ಸಿಗುದಿಲ್ಲ, ಒಂದೇ ಒಂದು ಪ್ರಶ್ನೆ ಅಷ್ಟೇ. ಈಗ ನನಗೆ ನನ್ನೊಬ್ಬರು ಫ್ರೆಂಡ್ ಅವರ ಬಾವಿಲಿ ನೀರಿಲ್ಲ ಅಂತ ಟ್ಯಾಂಕರ್ ನೀರು ತಂದು ಹಾಕಿಸಿದ್ರು. ಹಾಗೆ ನಮ್ಗೆ ನೀರಿಲ್ಲ ಸರ್, ಹಾಗಾಗಿ ನಾವು ಟ್ಯಾಂಕರ್ ನೀರು ತರಿಸಿದ್ದೇವೆ ಹಾಕಿದ್ದೇವೆ ಅಂತ ಹೇಳಿದ್ರು. ಅಂತ ಹೇಳಿದ್ದೆ, ಮತ್ತೆ ಹೇಳಿದೆ ನೀವು ಬೇಸರ ಮಾಡಬೇಡಿ, ಟ್ಯಾಂಕರ್ ನಿಂದ ನೀರು ಹಾಕಿದ್ರೆ ಅದು ನಿಮ್ಮ ಬಾವಿಲಿ ನಿಲ್ಲೋದಿಲ್ಲ, ಅದು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಉಂಟು ಆ ದಿಕ್ಕಿನಲ್ಲಿ ಬೇರೆಯವರ ಬಾವಿಗೆ ಹೋಗ್ತದೆ. ಅದು ನಿಮ್ಗೆ ಗೊತ್ತೇನಿದೆ. ಹಾಗೆ ಮಳೆ ನೀರು ನಾವು ಇಂಗಿಸಿದ್ರೆ ಎಲ್ಲಾ ನೀರು ನಮ್ಗೆ ಸಿಕ್ತಂತಿಲ್ಲ, ಅದು ಭೂಮಿಲಿ ಇದ್ದು ಯಾರ್ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅದು ಹೋಗ್ತದೆ ಅಷ್ಟೇ. ಆಮೇಲೆ ಈಗ ಮಳೆಯ ನೀರು ಇಂಗುವ ನಿಟ್ಟಿನಲ್ಲಿ ಈ ಮರ ಗಿಡಗಳಾಗಬಹುದು ಅಥವಾ ಹುಲ್ಲು ಆಗಬಹುದು, ಇದು ಯಾವ ರೀತಿ ನೆರವಾಗ್ತವೆ? ಹುಲ್ಲಿನ ವಿಷಯ ನಂಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಇಲ್ಲಿ ಮುಂಚೆ ತುಂಬಾ ಹುಲ್ಲಿತ್ತು ನನ್ನ ಜಾಗದಲ್ಲಿ. ಈ ಮರ ಗಿಡ ಎಲ್ಲ ಬೆಳೆದ ನಂತರ ಈಗ ಹುಲ್ಲೇ ಇಲ್ಲ, ಅಂದ್ರೆ ಎಲ್ಲ ಎಲೆ ಇದೆಲ್ಲ ಕವರ್ ಅಪ್ ಆಗಿ ಅಂದ್ರೆ ಹುಲ್ಲಿಗೆ ಬಿಸಿಲು ಬೀಳುದಿಲ್ಲ. ಹೌದು. ಮರಗಳು ಮಾತ್ರ ಮಳೆ ಗಿಡ ಇದು ನೀರಿಗೆ ಬಂದಷ್ಟು ಮೇಲೆ ಬಂದಷ್ಟು ಒಳ್ಳೇದಾದಷ್ಟು ನಮ್ಮ ಪೈಪಿನ ನೀರಿಗೆ ಬರುವುದಿಲ್ಲ. ಇನ್ನೊಂದು ವಿಚಾರ, ಈಗ ಮನೆಯ ಮಾಡಿನ ನೀರು ಅಥವಾ ಚಾವಣಿ ನೀರನ್ನ ಸಂಗ್ರಹಿಸುವಂತಹದ್ದು ಅಥವಾ ಇಂಗಿಸುವಂತಹದ್ದು, ಇದನ್ನ ಹೇಗೆ ಮಾಡಿದ್ರಿ? ನಾನಂದ್ರೆ ಮನೆ ಟ್ಯಾರಿಷನ್ ಇದು ದಂಬೆ ಉಂಟಲ್ಲ, ದಂಬೆಗೆ ಪೈಪ್ ಫಿಟ್ ಮಾಡಿ ಅದನ್ನ ಸೀದಾ ಮೊದಲು ಒಂದು ಸಣ್ಣ ಪಿಟ್ ಮಾಡಿದೆ, ಹೊಯ್ಗೆ ಒಂದು ಪಿಟ್. ಎಷ್ಟು ಉದ್ದ ಆಳ ಅದು? 4 ಫೀಟ್ ಆಗಲ್ಲ, 10 ಫೀಟ್ ಆಗ 1000 ಸಾವಿರದಲ್ಲಿ, 2001 ಸರಿ. 2000 ಇಸ್ವಿಯಲ್ಲಿ ಆಗ ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಈ ಕಾನ್ಸೆಪ್ಟ್. ಹಾಗೆ ನಾನು ಹೇಳಿದೆ, ನೀವು ಹೀಗೆ ಮಾಡಿ 4 ಫೀಟ್ ಮಾಡಿ 10 ಫೀಟ್ ಆಳದ ಹೊಂಡ ತೆಗೀರಿ ಮತ್ತೆ ಎಲ್ಲ ಹೊಯ್ಗೆ ತುಂಬಿಸಿ ಅಂತ ಹೇಳಿದೆ. ನಮ್ಮ ಏನಂದ್ರೆ ಮನೆ ಸಾರಣೆಗೆ ತಂದ ಹೊಯ್ಗೆ ತುಂಬಾ ಇತ್ತು, ಅದು ತುಂಬಲಿಕ್ಕೆ ತಂದ ಹೊಯ್ಗೆ ತೋರ ತಪ್ಪರು ಹೊಯ್ಗೆ ಆಗ್ಬೇಕು. ಹಾಗೆ 1.5 ಲಾರಿ ಹೊಯ್ಗೆ ಉಂಟು, ಎಂತ ಮಾಡುದು, ಇದು ಈಗ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ತೊಂದ್ರೆ ಇಲ್ಲ, ಪಿಕ್ ಮಾಡಿ ಪಿಕ್ಕಿಗೆ ಹಾಕಿ ಅಂತ ಹೇಳಿದೆ. ಹಾಗೆ ಇಡೀ ಹೊಂಡದಲ್ಲಿ 1.5 ಲಾರಿ ಇರೋ ಹೊಯ್ಗೆ ತುಂಬಿಸಿದೆವು. ಮತ್ತೆ ನೀರು ಸೀದಾ ಪೈಪ್ನಿಂದ ಪಿಟ್ಟಿಗೆ ನೀರಿನ ಇಂಗಿಸೋ ಹೊಂಡಕ್ಕೆ ನಾನು ಬಿಟ್ಟೆ. ಬಾವಿಂದ ಸಾಧಾ ಮಟ್ಟಿಗೆ 20-25 ಫೀಟ್ ದೂರ ಇತ್ತು. ಅದರಿಂದ ಬಾವಿಗೆ ನೀರಿಗೆ ನಂಗೆ ಏನು ತೊಂದರೆ ಆಗಿಲ್ಲ. ಆ ವರ್ಷದಿಂದಲೇ ನೀರು ಏರಿಕೆ ಆಗ್ತಾ ಬಂತು, 1/2 ಫೀಟ್ ನಾಗೆ ಪ್ರತಿ ವರ್ಷ ಏರಿಕೆ ಬಂದು ಈಗ 10 ಫೀಟ್ ಯಾವಾಗ್ಲೂ ಉಂಟು. ಈ ಇಂಗು ಗುಂಡಿಯಲ್ಲಿ ಏನಾದ್ರು ಬೋಲ್ಡರ್ಸ್ ಅಥವಾ ಜಲ್ಲಿ ಎಂತದನ್ನ ಹಾಕಬೇಕಾಗ್ತದೆ ಅಥವಾ ಬರೀ ಮರಳು ಹಾಕಿದ್ರು ಆಗ್ತದೆ? ಮರಳು ಹಾಕಿದ್ರೆ ಆಗ್ತದೆ, ಬೋಲ್ಡರ್ಸ್ ಹಾಕಿದ್ರೆ ಆಗ್ತದೆ, ಅದು ನಮ್ಮ ಅನುಕೂಲಕ್ಕೆ ಸರಿಯಾಗಿ. ಯಾಕಂದ್ರೆ ಈಗ ಚಿಕ್ಕ ಆಚೀಚೆ ಎಲ್ಲ ಹೋಗುವವರು ಇದ್ರೆ ಆಗ ನಾವು ಆದಷ್ಟು ಸ್ವಲ್ಪ ಜಾಗ್ರತೆ ಮಾಡಿ ಫುಲ್ ಮಾಡೋದು ಒಳ್ಳೇದು. ಯಾಕಂದ್ರೆ ಬಿದ್ರೆ ಅಥವಾ ಕಾಲು ದಾರಿ ಬಿದ್ರೆ ಅಂತೇಳಿ ಅದಕ್ಕೊಂದಕ್ಕೋಸ್ಕರ. ನನ್ನ ತೋಟದಲ್ಲಿ ನಾನು ಒಬ್ಬನೇ ತಿರುಗಾಡೋದು, ಹಾಗಾಗಿ ನಂಗೆ ತೊಂದರೆ ಇಲ್ಲ. ನಂಗೆ ಎಲ್ಲಿ ಹಿಂಗು ಗುಂಡಿ ಉಂಟು ಹೆಂಗ್ ಅಂತ ನಂಗೆ ಗೊತ್ತುಂಟು, ಹಾಗಾಗಿ ತೊಂದರೆ. ಆಮೇಲೆ ಈಗ ಮಾಡಿದ ನೀರನ್ನ ಸಂಗ್ರಹಿಸಿ ಪೈಪ್ ಮೂಲಕ ಸಂಗ್ರಹಿಸಿ ನೇರವಾಗಿ ಬಾವಿಗೆ ಬಿಡುವುದಿದ್ರೆ ಏನೇನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ? ವ್ಯವಸ್ಥೆ ಆದಷ್ಟು ಸುಲಭದಲ್ಲಿ ಅಂದ್ರೆ, ನಾನು ಮೊದಲು ಫಿಲ್ಟರ್ ಕೇಳಿದೆ 3-4 ಕಡೆಯಲ್ಲಿ 8,000-10,000 ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಒಂದು ಬುಟ್ಟಿಯನ್ನು ತಂದು, ಬುಟ್ಟಿ ಸ್ಟೇನ್ಲೆಸ್ ಸ್ಟೀಲ್ ಮೆಶ್, ಸಣ್ಣ ಸಣ್ಣ ಮೆಶ್ ಮೇಲೆ ಮತ್ತೆ ಕೆಳಗೆ ಮಾಡಿ ಬಾವಿ ನೀರನ್ನು ಸೀದಾ ಅದಕ್ಕೆ ಬಿಟ್ಟೆ. ಮೆಶ್ಗೆ ಒಂದು ಬಟ್ಟೆ ಹಾಕಿ ಬಿಟ್ಟೆ, ಬಟ್ಟೆಯಿಂದ ಸೀದಾ ಮೆಶ್ಗೆ ಬಂದು, ಮೆಶ್ನಿಂದ ಸೀದಾ ಬಾವಿಗೆ ಹೋಯ್ತು. ಬಟ್ಟೆ ಮಾತ್ರ ಆಗ ತೆಗೆದು ವಾಶ್ ಮಾಡಿ ಬಟ್ಟೆ ಇಡೋದು ಅಷ್ಟೇ. ಅಂದ್ರೆ ಆಗ ಎಲೆ ಕಸ ಎಲ್ಲ ಮೆಶಿನ ಅಡಿಯಲ್ಲಿ ಸಿಕ್ಕಿಕೊಳ್ಳೋದಿಲ್ಲ, ಬಟ್ಟೆ ಉಂಟಲ್ಲ. ಹೌದು, ಸಿಂಪಲ್ ಆಗಿ ನಾನು ಮಾಡಿದ್ದೇನೆ. ಅದು ಅಂಗಡಿಯಿಂದ ತಗೊಂಡ್ಬಂದಿದ್ದೆ ಅಥವಾ ನೀವೇ ಸ್ವತಃ ಮಾಡ್ಕೊಂಡಿದ್ದ? ಬುಟ್ಟಿ ಅಂಗಡಿಯಿಂದ ತಂದೆ. ಮೆಶ್ ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಅಂದ್ರೆ, ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ರಸ್ಟ್ ಇದೆಯಲ್ಲ, ಎಷ್ಟು ವರ್ಷ ತೊಂದ್ರೆ ಇಲ್ಲ ಅಂತೇಳಿ. ಮೆಶ್ ಅಂದ್ರೆ ಅದು ಇಷ್ಟು ಕಣ್ಣು ಇಷ್ಟು ದೂರದ ಇರಬೇಕು ಅಂತ ಏನಾರು ಉಂಟಾ? ಕಿಟಕಿಗೆಲ್ಲ ಹಾಕ್ತಾರೆ ಮಾಸ್ಕಿಟ್ ನೆಟ್, ನೆಟ್ಲಾನ್ ಅಂತ ಹೇಳುವಂತದ್ದು. ಹೌದು, ಸಿಗ್ತದೆ, ಅದನ್ನೇ ಹಾಕಿಸ್ತದೆ. ಅದರಲ್ಲಿ ಕಸಗಳ ಸಿಕ್ಕೊಂಡ್ರೆ ಪ್ರತಿ ದಿವಸ ಕ್ಲೀನ್ ಮಾಡಬೇಕಾಗ್ತದ ಅಥವಾ ವಾರಕ್ಕೊಂದ್ಸರಿ ಸಾಕಾಗ್ತದ? ಸ್ವಲ್ಪ ಮೆಂತಲೇ ನಾನು ಬಟ್ಟೆ ಹಾಕಿದೆ, ಬಟ್ಟೆ ತೆಳು ಬಟ್ಟೆ ಹಾಕಿದೆ. ಅದ್ರ ಮೇಲೆ ಮೆಷಿನ ಮೇಲೆ ಒಗ್ಗರೆ ಆಯ್ತಲ್ಲ, ತೆಗೆದು ಕ್ಲೀನ್ ಮಾಡಿ ಒಗ್ಗರೆ ಆಯ್ತು. ಸರಿ ಸರಿ ಸರಿ, ಫಿಲ್ಟರ್ 8,000 ಹಣ ಖರ್ಚು ಮಾಡಬೇಕಾಗಿಲ್ಲ. ಸರಿ, ಈಗ ಸ್ವಲ್ಪ ಸಾವಯವ ಕೃಷಿಯ ಬಗ್ಗೆ ಹೇಳಿ. ಈಗ ತರಕಾರಿ ಕೃಷಿ, ನಾವು ತಿನ್ನುವಂತಹ ಒಂದು ತರಕಾರಿ ಅಥವಾ ಒಂದು ಹಣ್ಣು ಹಂಪಲು ಸಾವಯವ ರೀತಿಯಲ್ಲಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಹೇಳುವಂತಹ ಒಂದು ಮಾತು ನಿಮ್ಮ ಅನುಭವಕ್ಕೂ ಕೂಡ ಅದು ಬಂದಿದೆ. ಈ ಸಾವಯವ ಕೃಷಿಗೆ ಹೇಗೆ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ, ನಾನು ಮೊದಲನೇದಾಗಿ ನಾನು ಮಂಗಳೂರಿನಿಂದ ಈ ತೋಟಕ್ಕೆ ಬರುವಾಗ ಮಂಗಳೂರು ವೇಸ್ಟ್ ನಾನು ಸಾದಾ ಮಟ್ಟಿಗೆ 15 ವರ್ಷದಿಂದ ಮುನ್ಸಿಪಲ್ ಕೊಡ್ಲೇ ಇಲ್ಲ. ನಾನು ಪ್ರತಿ ಸಲ ಮುಂಚೆ ನಾನು ಸ್ಕೂಟರ್ ಅಲ್ಲಿ ಅಥವಾ ಬೈಕ್ ಅಲ್ಲಿ ಮಂಗಳೂರಿನಿಂದ ಇಲ್ಲಿ ಬರುವಾಗ, ತೋಟಕ್ಕೆ ಬರುವಾಗ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಇಲ್ಲಿ ತಂದು ಇಲ್ಲಿ ಕಂಪೋಸ್ಟ್ ಮಾಡ್ತಿದ್ದೆ. ಈಗ ಸಹ ಇಲ್ಲಿ ಕಂಪೋಸ್ಟ್ ಮಾಡ್ತಾ ಇದ್ದೇನೆ. ಕಿಚನ್ ಮಂಗಳೂರಿನಿಂದ ವಾರಕ್ಕೊಂದ್ಸಲ ಕಿಚನ್ ವೇಸ್ಟ್ ತಂದು ಇಲ್ಲಿ ತಂದು ಇಲ್ಲಿ ಕಂಪೋಸ್ಟ್ ಮಾಡ್ತಾ ಇದ್ದೇನೆ. ನಮ್ದು ಕಿಚನ್ ನಾನು ಮುನ್ಸಿಪಾಲಿಟಿಗೆ ಕೊಡುವುದೇ ಇಲ್ಲ. ಸಂಕ್ಷಿಪ್ತವಾಗಿ ಹೇಳಿ, ಕಾಂಪೋಸ್ಟ್ ಮಾಡುವುದು ಅಂದ್ರೆ ಹೇಗೆ? ನಿಜವಾಗಿ ಅದ್ರಲ್ಲಿ ತುಂಬಾ ರೀತಿ ಉಂಟು. ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಅದೇನೆಂದ್ರೆ, ನಾನು ಡ್ರಮ್ 200 ಲೀಟರ್ ಡ್ರಮ್ ತಂದಿದ್ದೇನೆ. ಡ್ರಮ್ ಕಂಪೋಸ್ಟ್ ಹಾಕ್ತೇನೆ ಕಿಚನ್ ವೇಸ್ಟ್, ಅದನ್ನ ಸ್ವಲ್ಪ ಮಣ್ಣು ಹಾಕ್ತೇನೆ ಅಲ್ಲಿದ್ದು. ಮತ್ತೆ ನಾನು ಗಿಡಗಳ ಕಟಿಂಗ್ಸ್ ಮಾಡಿದ್ದೆ, ಅದನ್ನ ಅದಕ್ಕೆ ಹಾಕ್ತೇನೆ. ಸರಿ, ನಮ್ದು ಹಲ್ತು ನ್ಯೂಸ್ ಪೇಪರ್ ಇತ್ತು, ಮತ್ತೆ ಸೋಗೆದು ಇದೆಲ್ಲ ಪೀಸಸ್ ಎಲ್ಲ ಇದ್ರೆ ಅದನ್ನ ಅದಕ್ಕೆ ಹಾಕಿಬಿಡ್ತೇನೆ. ಅದನ್ನೇ ಹಾಕಿ ಸಾದ ಮಟ್ಟಿಗೆ ಇಡೀ ಡ್ರಮ್ ಫುಲ್ ಆಗ್ಲಿಕ್ಕೆ ನಂಗೆ 6-7 ತಿಂಗಳು ಆಗ್ತದೆ. ಅದನ್ನು ಹಾಗೆ ಬಿಡ್ತೇನೆ ಪುನಃ 4 ತಿಂಗಳು. ಒಂದು ಪದರ ಆದ್ಮೇಲೆ ಮತ್ತೆ ಪುನಃ ಮಣ್ಣು ಹಾಕ್ಬೇಕಾ? ವಾರಕ್ಕೊಸಲ ನಾನು ಮಣ್ಣು ಹಾಕ್ತೇನೆ, ಒಂದು ಪದರ ಅಂತ ಎಲ್ಲ ವಾರಕ್ಕೊಸಲ ಮಣ್ಣು ಹಾಕಿಬಿಡುದು. ಅದರಲ್ಲಿ ಹುಳಗಳು ಏನಾದ್ರು ಆಗ್ತವ? ಇಲ್ಲ, ಅದಕ್ಕೆ ನಾನು ಇದು ನೀಮ್ ಪೌಡರ್ ಸ್ವಲ್ಪ ಹಾಕ್ತೇನೆ. ಸರಿ ಸರಿ. ಹಾಗೆ ನಾನು ಒಂದೊಂದ್ಸಲ ಬೇರೆಗೆ ಯಾವ್ದು ಇದಕ್ಕೆ ಹಾಕುವಾಗ ಸುಡಮನಸ್ ಅಥವಾ ಟೈಕೋಡರ್ಮಿ ಇದ್ರೆ ಅದನ್ನ ಸ್ವಲ್ಪ ಅದಕ್ಕೆ ಹಾಕಿಬಿಡ್ತೇನೆ ಆ ಡ್ರಮ್ಮಿಗೆ. ಹಾಗೆ ವರ್ಷ ಕೊನೆಗ ಇಡೀ ಡ್ರಮ್ ಅನ್ನು ಉಲ್ಟಾ ಮಾಡುವಾಗ ಅದು ಇದು ಕಪ್ಪು ಹುಡಿ ಆಗಿರ್ತದೆ ಕೆಳಗಿದ್ದು. ಹೌದು, ಏನ್ ತೊಂದ್ರೆ ಇಲ್ಲ, ನಂಗೆ ಬಾರಿ ಸಂತೋಷ. ಅದನ್ನ ನಾನು ಗಿಡ ಕೆಳಗೆ ಹಾಕ್ತಾ ಇದ್ದೇನೆ. ಇದು ನಿಮ್ಮ ತರಕಾರಿ ತೋಟಕ್ಕೆ ಇಡೀ ಸಾಕಾಗ್ತದೆ? 35 ಸೆಂಟ್ಸ್ ಜಾಗಕ್ಕೂ ಸಾಕಾಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಕಡಿಮೆ ಬೀಳ್ತದೆ. ಮತ್ತೆ ನಾನು ಇಲ್ಲಿ ಹತ್ತಿರದಲ್ಲಿ ದನದ ಸೆಗಣಿಯನ್ನು ನಾನು ತರಿಸ್ತಾ ಇದ್ದೇನೆ. ನಾನು ಒಂದು 2 ಅಥವಾ 3 ಇದು 407 ಅಲ್ಲಿ ತರಿಸ್ತೇನೆ. ಅದನ್ನು ತರಿಸಿ ಅದನ್ನ ನಾನು ಆಗ್ಲೇ ಸ್ಟಾಕ್ ಗಿಡಗಳಿಗೆ ಹಾಕುದಿಲ್ಲ. ಅದನ್ನ 6 ತಿಂಗಳು ಸ್ಟಾಕ್ ಮಾಡಿ ಮತ್ತೆ ನಾನು ಗಿಡಗಳಿಗೆ ಹಾಕ್ತೇನೆ. ಅದರಲ್ಲಿ ಒಂದು ಮನೆ ಖಾರ ಇರ್ತದೆ, ಅದರಿಂದ ಗಿಡಗಳು ಸುಟ್ಟು ಹೋದಾಗ್ತದೆ. 6 ತಿಂಗಳು ಬಿಟ್ಟು ಮತ್ತೆ ಗಿಡಗಳಿಗೆ ಹಾಕ್ತೇನೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಈ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆ ಮಾಡುವಂತಹದ್ದು. ಯಾವ ತರಕಾರಿ ಬೆಳೆದ್ರೂ ಕೂಡ ಕೀಟಗಳು ದಾಳಿಯನ್ನು ಇಡ್ತವೆ ಅಂತ ಹೇಳಿ, ಹೇಗೆ ಸಾವಯವ ರೀತಿಯಲ್ಲಿ ಇವುಗಳ ನಿರ್ವಹಣೆ ಮಾಡಬಹುದು? ನಾನಂದ್ರೆ ಮೊದಲನೇದಾಗಿ ನಾನು 3G ಸೊಲ್ಯೂಷನ್ ಅಂತ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ವಾರಕ್ಕೊಂದ್ಸಲ ಹೊಡಿತೇನೆ. 3G ಅಂದ್ರೆ 1 inch ಜಿಂಜರ್ ಅಥವಾ ಇದು ಶುಂಠಿ, ಇದು ಗಾರ್ಲಿಕ್, ಗಾರ್ಲಿಕ್ ಅಂದ್ರೆ ಇದು ಹೌದು ಬೆಳ್ಳುಳ್ಳಿ ಹೇಳುವಾ, 7-8 or 9 ಹಸಿಮೆಣಸು, ಹಸಿಮೆಣಸು ಗಾಂಧಾರಿ ಮೆಣಸು ಆಗ ಆಗ ಹಾಕ್ತಾ ಉಂಟು, ಎಲ್ಲಿ ಹೋದ್ರೆ ಅಲ್ಲಿ ಗಾಂಧಾರಿ ಮೆಣಸು ಆಗ್ತದೆ, ಅದನ್ನೇ ನಾನು ಹಾಕುದು. ಜಗ್ಗಿ ಇದರಲ್ಲಿ ನೀರಲ್ಲಿ ಹಾಕಿ ಬಿಡೋದು, ಮಾರನೇ ದಿವಸ ಅದನ್ನು ಫಿಲ್ಟರ್ ಮಾಡುದು, ಮತ್ತೆ ಗಿಡಗಳಿಗೆ ಸ್ಪ್ರೇ ಮಾಡುದು. ಇದರಿಂದ ಯಾವ ಯಾವ ಕೀಟಗಳೆಲ್ಲ ಹತೋಟಿ ಆಗ್ತವೆ? ಯಾವ್ದು ಕೀಟ ಅಂದ್ರೆ ವಾರಕ್ಕೊಂದ್ಸಲ ಸ್ಪ್ರೇ ಮಾಡುದು. ಹಾಗಾಗಿ ನನ್ನ ಹತ್ರ ಸಾಧಾರಣ ಮಟ್ಟಿಗೆ ಈ ಮಿಲಿ ಬಸ್ ಇತ್ಯಾದಿ ಯಾವ್ದು ಬರುವುದಿಲ್ಲ. ಆಮೇಲೆ ರೋಗಗಳ ಹತೋಟಿ ಆದ್ರೆ ಮಾಡಿದ್ರೆ ಹಳದಿ ರೋಗ ಅಂದ್ರೆ ನಾನು ಬೆಂಡೆ ನೆಡುವಾಗ ಅದರೊಟ್ಟಿಗೆ ಒಂದು ಅರಶಿನದ ಒಂದು ಸಣ್ಣ ಗಿಡ ನೆಡ್ತೇನೆ, ಅರಶಿನ ಗಿಡ ಬೆಂಡೆಯ ಜೊತೆಗೆ ಅರಶಿನ ಗಿಡ ಹೌದು, ಹಾಗೆ ಅದಕ್ಕೆ ಜಾಸ್ತಿ ರೋಗ ಬರುವುದಿಲ್ಲ. ಹಾಗೆ ಆಮೇಲೆ ಈಗ ಬದನೆಯಲ್ಲಿ ಆಗ್ಬಹುದು ಅಥವಾ ಹಾಗಲಕಾಯಿ ಆಗ್ಬಹುದು ಸೋರೆಕಾಯಿ ಆಗ್ಬಹುದು ಇಂಥದ್ರಲ್ಲೆಲ್ಲ ಈ ಕಾಯಿ ಕೊರೆಯುವಂತಹ ಒಂದು ಹುಳಗಳ ಬಾಧೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ, ಇದನ್ನು ನಿರ್ವಹಣೆ ಮಾಡೋದು ಹೇಗೆ? ನಾನು ಖಾಲಿ ಬಿಸ್ಲರಿ ಬಾಟ್ಲಿ ಅದನ್ನು ಅದರಲ್ಲಿ ಒಂದು ಪೆನ್ಸಿಲ್ ನಷ್ಟು ಒಂದು ಹಣ ತೂತು ಮಾಡ್ತೇನೆ, ತೂತು ಮಾಡಿ ಅದರಲ್ಲಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀರು ತುಂಬಿಸಿ ತುಳಸಿ ಎಲೆಯನ್ನು ಜಜ್ಜಿ ಅದಕ್ಕೆ ಹಾಕಿಬಿಡ್ತೇನೆ, ಹಾಕಿ ಅದನ್ನು ಗಿಡಗಳ ಹತ್ತಿರ ನೇತಾಡಿಸುವುದು. ಈ ಯಾವ್ದು ಮೀಲಿ ಬಕ್ಸ್ ಅಂತ ಹೇಳ್ತೇವೆ, ಮೀಲಿ ಬಕ್ಸ್ ಅಲ್ಲ, ಈ ತೂತು ಕೊರೆಯ ಇರೋ ಗಿಡ ಕೀಟಗಳೆಲ್ಲ ಕಾತೆಗಳು, ಅದು ತೂತಿನಿಂದ ಪೆನ್ಸಿಲ್ ನಷ್ಟು ಮಾಡಿ ತೂತಿನಿಂದ ಒಳಗೆ ಬರ್ತದೆ, ಯಾಕಂದ್ರೆ ಅದಕ್ಕೆ ತುಳಸಿ ಭಾರಿ ಪ್ರೀತಿ. ಹಾಗಾಗಿ ಅಲ್ಲಿ ಒಳಗೆ ಬಂದ ನಂತರ ಒಂದ್ಸಲ ಅವುಗಳ ರೆಕ್ಕೆ ಒದ್ದೆ ಆದ್ರೆ ಅವುಗಳಿಗೆ ಹಾರ್ಲಿಕ್ಕೆ ಆಗುದಿಲ್ಲ. ಆಗ ಅದನ್ನು ತೂತನ್ನ ಕೈಬರಲಿಂದ ಮುಚ್ಚಿ ಇಡೀ ಬಾಟ್ಲಿ 3-4 ಸಲ ಸರಿಯಾಗಿ ಶೇಕ್ ಮಾಡಿದಾಗ ಅದಲ್ಲಿ ಇದಾಗ ಎಲ್ಲ ಸತ್ತೋಗ್ತದೆ, ಅದನ್ನು ಪುನಃ 2ನೇ ಸಲ ಅದನ್ನು ಮಾಡಿ ಇರ್ತದೆ. ಹಾಗಾಗಿ ಪೆಸ್ಟಿಸೈಡ್ ಯಾವುದು ನಾನು ಉಪಯೋಗ ಮಾಡುದಿಲ್ಲ. ಪ್ರತಿ ದಿವಸವೂ ಕೂಡ ಈ ತುಳಸಿ ಎಲೆಯ ರಸ ಪ್ರತ್ಯೇಕ ಮಾಡಬೇಕು ಅಥವಾ ಹೇಗೆ? ಇದು 1 ದಿವಸ ತಪ್ಪಿದ್ರೆ 2 ದಿವಸ, ಅದಕ್ಕಿಂತ ಜಾಸ್ತಿ ಇಡಬಾರದು. ಮತ್ತೆ ಅದನ್ನು ಮತ್ತೆ ಪುನರಾವರ್ತನೆ ಮಾಡಬೇಕು. ಇಲ್ಲ, ತುಳಸಿ ಒಂದು 5-10 ಎಲೆ ಹಾಕಿದ್ರೆ ಆಯ್ತಲ್ಲ, ಸ್ವಲ್ಪ ಗಾಂಧಾರಿ ಮೆಣಸು ಹಾಕಿದ್ರೆ ಇನ್ನು ಒಳ್ಳೇದೆ. ಅದು ನಾನು ಹಾಕಲಿಲ್ಲ. ಹೌದಾ? ಸರಿ ಸರಿ. 3G ಮಾಡ್ತಾ ಇದ್ದೇನಲ್ಲ ಅದಕ್ಕೆ ಗಾಂಧಾರಿ ಮಾಡ್ತಿದ್ದೇನಲ್ಲ, ವಾರಕ್ಕೊಂದೇ ಮಾಡ್ತೇನೆ. ಹಾಗಾಗಿ ಇದಕ್ಕೆ ತುಳಸಿ ಎಲೆ ಮಾತ್ರ ಹಾಕಿದೆ ಅಷ್ಟೇ, ನಾನು ಟೆಸ್ಟ್ ಮಾಡ್ಲಿಲ್ಲ. ನೀವು ಹೇಳಿದ್ರೆ ಇನ್ನೊಂದ್ಸಲ ಟೆಸ್ಟ್ ಮಾಡಿ ನೋಡು ಅಂತಿದ್ದೇನೆ. ಹೌದಾ? ಸರಿ ಸರಿ. ಆಮೇಲೆ ಈಗ ಕೆಲವರೆಲ್ಲ ಈ ಎರೆ ಗೊಬ್ಬರ ಹಾಕಿದ್ರೆ ಒಳ್ಳೇದು, ಎರೆ ಗೊಬ್ಬರ ಮಾಡಿಕೊಂಡು ಉಪಯೋಗಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಆ ಬಗ್ಗೆ ಏನಾದ್ರು ಪ್ರಯತ್ನ ಮಾಡಿದ್ರೆ ನೀವು? ಇಲ್ಲ ಸರ್, ನಾನು ಎರೆ ಗೊಬ್ಬರದ ವಿಷಯ ಪ್ರಾಕ್ಟೀಸ್ ಮಾಡ್ಲಿಲ್ಲ. ಯಾಕೆಂದ್ರೆ ನಾನು ಯಾವುದೇ ಗಿಡ ತೆಗೆದು ಪುನಃ ನೆಲದಲ್ಲಿ ನೆಟ್ಟ ಗಿಡ ತೆಗೆದು ಸರಿ ಮಾಡ್ಲಿಕ್ಕೆ ಹೋದಾಗ ಅಥವಾ ನನ್ನ ಕೃಷಿಯಲ್ಲಿದ್ದ ಗಿಡ ತೆಗೆದು ಮಣ್ಣು ತೆಗೆದು ರೀಪಾಟ್ ಅಂತ ಮಾಡ್ಲಿಕ್ಕೆ ಹೋದಾಗ ಅದರ ಒಳಗೆ ತುಂಬಾ 30-40 ಎರೆಹುಳು ಇರ್ತದೆ, ಗಟ್ಟಿಯಾಗಿ ಇಂಟರ್ಲಾಕ್ ನ ಎಡೆಯಿಂದ ಸಹ ಎರೆಹುಳು ಬರ್ತದೆ. ಹಾಗಾಗಿ ನಾನು ಎರೆಹುಳ ಗೊಬ್ಬರ ಮಾಡುವ ಅಗತ್ಯವಿಲ್ಲ. ಇಲ್ಲಿ ಎರೆಹುಳ ನಾವು ನೇಚರಿಗೆ ಸರಿಯಾಗಿ ಆಹಾರ ಕೊಟ್ಟರೆ, ಎಂದರೆ ಎಲೆ ಎಲ್ಲ ಕೊಳಿಲಿಕ್ಕೆ ಅಥವಾ ಇದು ಕಂಪೋಸ್ಟ್ ಎಲ್ಲ ಮಾಡ್ಲಿಕ್ಕೆ ನಾವು ಸರಿಯಾಗಿ ಅವಕಾಶ ಕೊಟ್ಟರೆ ತನ್ನೊಟ್ಟಿಗೆ ನಮ್ಮ ಜಾಗದಲ್ಲೇ ಎರೆಹುಳ ಆಗ್ತದೆ. ಪುನಃ ನಾನು ತರಬೇಕು ಎರೆಹುಳ? ಹೌದು. ಗೊಬ್ಬರ ಯಾಕೆ ತರಬೇಕು ಅಂತ ಹಾಗೆ ನಾನು ಇಷ್ಟನ್ನ ತರಿಸಲೇ ಇಲ್ಲ. ಆಮೇಲೆ ಗಣೇಶ ಮಲ್ಲಿಯವರೇ, ಈಗ ಈ ಸಾವಯವ ಕೃಷಿಯನ್ನ ನೀವು ತಂದ್ರೆ, ವಿಶೇಷವಾಗಿ ತರಕಾರಿ ಕೃಷಿಯನ್ನ ನೀವು ಮಾಡಿಕೊಂಡು ಬಂದಂತವರು, ಈ ಕಾಡು ಪ್ರಾಣಿಗಳ ಹಾವಳಿ ಏನಾದ್ರೂ ಉಂಟಾ ನಿಮ್ಮ ಏರಿಯಾದಲ್ಲಿ? ಇಲ್ಲ, ನನ್ನ ಜಾಗದಲ್ಲಿ ಕಾಡು ಪ್ರಾಣಿ ಯಾವ್ದು ಹಾವಳಿ ಇಲ್ಲ. ಏಕೆಂದ್ರೆ ನನ್ನ ಜಾಗದ ಸುತ್ತಲೂ 8-9 feet ಸುತ್ತಲೂ ಗೋಡೆ ಉಂಟು. ಹಾಗೆ ಯಾರು ಯಾವ ಕಾಡು ಪ್ರಾಣಿಗೆ ಬರ್ಲಿಕ್ಕೆ ಆಗುದಿಲ್ಲ. ಎಲ್ಲಿಯಾದ್ರೂ ಅಪರೂಪಕ್ಕೆ ಇದು ಮಂಗ ಮತ್ತೆ ನವಿಲು ಬರ್ತದೆ. ನವಿಲು ಬಂದ್ರೆ ಒಂದು 8-10 ನವಿಲು ಬರ್ತದೆ. ಹಾಗೆ ಅದು ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ತದೆ, ಅಲಸಂದ್ರೆ ಎಲ್ಲ ತೆಗೆದುಕೊಂಡು ಹೋಗ್ತದೆ, ಅವುಗಳ ಪಾಲನ್ನು ಅವು ತಕೊಂಡು ಹೋಗ್ತವೆ. ಹೌದು, ಆದ್ರೆ ಈಗ ನಾನು ಮಧ್ಯ ಮಧ್ಯದಲ್ಲಿ ನೆಟ್ಟು ಕಟ್ಟಿದ್ದೇನೆ, ಯಾಕಂದ್ರೆ ಅದು ಯಾವುದಕ್ಕೆ ಗಿಡಗಳಿಗಲ್ಲ, ಹೀಗೆ ಮಧ್ಯ ಮಧ್ಯದಲ್ಲಿ ಹಾಗೆ ನೆಟ್ಟು ನೋಡಿಕೊಳ್ಳಿ ಎದುರ್ತದೆ, ಮೆಟ್ಟ ಬರುವುದಿಲ್ಲ. ಹೌದು. ಆಮೇಲೆ ಈಗ ನೆಲದಲ್ಲಿ ಗಿಡವನ್ನ ನೆಟ್ಟು ಬೆಳೆಸುವುದಕ್ಕೂ ಈ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ ಗಳಲ್ಲಿ ಬೆಳೆಯುವುದಕ್ಕೆ ಏನಾದ್ರೂ ವ್ಯತ್ಯಾಸ ಉಂಟಾ? ಖಂಡಿತ ಉಂಟು. ನೆಲದಲ್ಲಿ ಇದು ನೆಟ್ಟು ಬೆಳೆಸಿದ್ರೆ ಹಾಗೆ ನಮ್ಗೆ ನಾವು ಅದರ ಬೆಳವಣಿಗೆ ನೋಡ್ಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ಮೇಲೆ ಬರ್ತಾ ಇರ್ತದೆ, ಗಾಳಿ ತನ್ನಷ್ಟಕ್ಕೆ ಬರ್ತಾ ಉಂಟು. ಪಾಟ್ ಆದ್ರೆ ನಾವು ಮಾರುತಿಯಲ್ಲಿ ಒಂದು ದಿವಸ ನೀರು ಹಾಕ್ಲಿಲ್ಲ ಅಂದ್ರೆ ಮಾರು ದಿವಸ ಗಿಡಗಳು ಅಡ್ಡ ಬೀಳ್ತವೆ. ಹೌದು. ಅಲ್ಲ, ಈಗ ಬೇರುಗಳ ಬೆಳವಣಿಗೆ ಎಲ್ಲ ಹೇಗಿರ್ತದೆ ಅಂದ್ರೆ ಅದು ಒಂದು ಬೋನ್ಸೈ ತರ ಆಗ್ಬಿಡ್ತದೆ ಹೇಗೆ ಅಂತ? ಬೋನ್ಸೈ ತರ ಹಾಗೇನು ಆಗುದಿಲ್ಲ, ಆದ್ರೆ ಅದರ ವಿಷಯ ನಾವು ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ಪಾಟ್ ನಲ್ಲಿ ನೀರು ಹಾಕುವಾಗ ಸಹ ಜಾಸ್ತಿ ನೀರು ಹಾಕಬಾರ್ದು. ನೀರ್ ಹಾಕಿ ಹಾಕಿದ ಗೊಬ್ಬರ ನೀರಿನೊಟ್ಟಿಗೆ ಹೋಗ್ತದೆ, ಆಗ ನಾವು ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಡ್ಬೇಕು, ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ನೆಲದಲ್ಲಿ ಅಂತದ ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ನಮ್ಮ ಕೇಳುಗರಿಗೆ ಈ ಮಳೆ ನೀರು ಇಂಗಿಸುವ ಬಗ್ಗೆ ಮತ್ತು ಸಾವಯವ ತರಕಾರಿ ಕೃಷಿಯನ್ನ ಮಾಡುವ ಬಗ್ಗೆ ನಿಮ್ಮ ಒಂದು ಸಂದೇಶ ಏನು? ಸಂದೇಶ ಇಷ್ಟೇ, ಸಾಧ್ಯವಾದಷ್ಟು ಜನರು ಮಳೆ ನೀರು ಇಂಗಿಸಿದ್ರೆ ನಮ್ಗೆ ಬೇಸಿಗೆಯಲ್ಲಿ ಇಡೀ ಮಂಗಳೂರು ನಗರಕ್ಕೆ ನೀರಿನ ತೊಂದರೆ ಬರುವುದಿಲ್ಲ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಇಡೀ ಜನರದ ನಮ್ಮ ಇಡೀ ಮಂಗಳೂರಿನ ಎಲ್ಲರ ಒಂದು ಪ್ರಾಬ್ಲಮ್ ಅನ್ನು ಅವರು ಸಾಲ್ವ್ ಮಾಡಬಹುದು. ಒಂದು ವಿಷಯ, ಅವರವರ ಕಿಚನ್ ವೇಸ್ಟ್ ಅನ್ನು ಅವರೇ ಕಂಪೋಸ್ಟ್ ಮಾಡಿದರೆ ನಮ್ಮ ಮುನ್ಸಿಪಾಲಿಟಿ ಅವರಿಗೆ ಅರ್ಧಕರ್ಧ ಟೆನ್ಷನ್ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ಆ ವಿಷಯ ಆಲೋಚನೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ಉಪಕಾರ ಮಾಡಬೇಕಾಗಿಲ್ಲ. ನಾವು ಅದೇ ಸಾಕು, ಒಂದು ನಮ್ದು ಕಿಚನ್ ವೇಸ್ಟ್ ಆದ ನಮ್ದೇ, ಅದು ನಾವು ಅದನ್ನು ಸರಿಯಾಗಿ ಅದರ ವ್ಯವಹಾರ ನಾವೇ ಮಾಡಬೇಕು, ಅದರ ಪ್ರಾಬ್ಲಮ್ ಎಲ್ಲ ನಾವೇ ಸಾಲ್ವ್ ಮಾಡ್ಬೇಕಂತ ಜನರಲ್ಲಿ ಬಂದ್ರೆ ಅದೇ ಸಾಕು. ಬಹಳ ಸಂತೋಷ ಗಣೇಶ್ ಮಲ್ಲಿ ಅವರೇ. ಈ ಸಾವಯವ ಕೃಷಿ ಮತ್ತು ಮಳೆ ನೀರ ಕೊಯ್ಲು ಎರಡನ್ನೂ ಕೂಡ ಜೊತೆಗೆ ನೀವು ಮಾಡಿಕೊಂಡು ಬಂದಿದ್ರು ಅಂತವರು, ಹಾಗೆಯೇ ಇದರಿಂದಾಗಿ ಒಂದು ಪರಿಸರ ಸಮತೋಲನ ಅಥವಾ ಒಂದು ಪರಿಸರವನ್ನು ಕೂಡ ಕಾಪಾಡಿಕೊಂಡ ಹಾಗಾಗ್ತದೆ, ತ್ಯಾಜ್ಯವನ್ನು ಕೂಡ ಒಂದು ವಿಲೇವಾರಿಯನ್ನು ಸುಲಭದಲ್ಲಿ ಮಾಡುವುದಕ್ಕೆ ಅವಕಾಶ ಆಗ್ತದೆ ಇರುವಂತಹ ಒಂದು ಅನುಭವದ ಮಾತನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಸಾವಯವ ತರಕಾರಿ ಕೃಷಿ ಮತ್ತು ಮಳೆ ನೀರ ಕೊಯ್ಲು ಈ ವಿಚಾರವಾಗಿ ಮಂಗಳೂರಿನ ಗಣೇಶ್ ಮಲ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಆಕಾಶವಾಣಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಿ ಹೇಮ್ಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ನಮ್ಮ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದಲ್ಲಿ ಮೂಡಿಬರುವ ನೇಗಿಲ ಮಿಡಿತ ಸರಣಿ ಕಾರ್ಯಕ್ರಮ ಜೂನ್ 5 ತಾರೀಕಿನಿಂದ ಆಕಾಶವಾಣಿ ಚಿತ್ರದುರ್ಗ, ಭದ್ರಾವತಿ, ಮಂಗಳೂರು ಮತ್ತು ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದ್ದು, ಕಾಲಕಾಲಕ್ಕೆ ರೈತರಿಗೆ ಬೇಕಾಗುವ ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳ ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರುಗಳು ಈ ಕಾರ್ಯಕ್ರಮದ ಮೂಲಕ ನೀಡಲಿದ್ದಾರೆ. ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಂಧ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ ಈ ಕುರಿತು ಶ್ರೀಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ವ್ಯವಸ್ಥಾಪಕರಾಗಿರುವ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗಿನ ಸಂದರ್ಶನ, ನಂತರ ಆರೋಗ್ಯ ಮಾಹಿತಿ ಕೇಳುವಿರಿ. ಈಗ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಗೋಪತಿ ವಿಠಲ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಸುರನರರ ಖಳರ ಪರಿಪರಿ ಕರ್ಮವ ಹರಿಗೊಪ್ಪಿಸುವ ಮರುತ ಕಾಣಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಕರವಾ ಬಲ ಕೆತ್ತೇ ನಿಂತಿಹ.